ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ನಿನ್ನೆ ದಿನದ ಉಪನ್ಯಾಸದಲ್ಲಿ ನಾಮ ಸಂಕೀರ್ತನೆಯೊಂದಿಗೆ ಕೂಡಿದಂತಹ ಪ್ರಾರ್ಥನೆ, ಪ್ರಾರ್ಥನೆಯೊಂದಿಗೆ ಕೂಡಿದಂತಹ ನಾಮ ಸಂಕೀರ್ತನೆಯ ಕುರಿತಾಗಿ ಹೇಳಿದಂತಹ ಮಾತು ನಿಮಗೆಲ್ಲರಿಗೂ ನೆನಪಿದೆ, ಹೊಸಬರಿಗೆ ಗೊತ್ತಿಲ್ಲ. ಈ ನಾಮ ಸಂಕೀರ್ತನೆಯ ಮೂಲಕ ಈ ಕಲಿಯುಗದಲ್ಲಿ ಬಹಳ ಬೇಗ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಅಂತನ್ನುವ ಮಾತನ್ನು ನಿಸ್ಸಂಶಯವಾಗಿ ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ಹೇಳಿದ್ದು ನಿಸ್ಸಂಶಯವಾಗಿ ಮಾತ್ರವಲ್ಲ, ಅವರೇ ಹೇಳಿದ್ದಾರೆ ನಿಸ್ಸಂಶಯವಾಗಿ ಸಾಕ್ಷಾತ್ಕಾರವಾಗುತ್ತದೆ ಅಂತ. ಆದರೆ ಎಷ್ಟರ ಮಟ್ಟಿಗೆ ನಾವು ನಾಮ ಸಂಕೀರ್ತನೆಯನ್ನು ಮಾಡ್ತೇವೆ, ಎಷ್ಟರ ಮಟ್ಟಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ಮುಗ್ಧ ಭಾವದಿಂದ ನಾವು ಅವನ ನಾಮ ಸಂಕೀರ್ತನೆಯನ್ನು ಮಗ್ನರಾಗ್ತೇವೆ ಅಂತ ಹೇಳೋದು ನಮಗೆ ಸಂಬಂಧಪಟ್ಟಂತಹ ವಿಚಾರ. ನಾವು ಮಾಡುವಷ್ಟನ್ನು ಮಾಡದೆ ಹೋದ್ರೆ ಅವನು ಕೊಡುವಷ್ಟನ್ನು ಕೊಡೋದಾದ್ರೂ ಹೇಗೆ? ನಾವು ಜಗತ್ತಿನ ಯಾವ್ಯಾವ ಸುಖ ವೈಭವಗಳನ್ನ ಪಡೆಯೋದಕ್ಕೆ ಎಷ್ಟೆಷ್ಟು ಮಾಡ್ತೇವೆ, ಅದಕ್ಕೆ ತಕ್ಕಾಗಿ ಪಡಿತೇವೆ ಕೂಡ. ಹಾಗೇನೇ ಭಗವಂತನನ್ನು ಪಡೆಯಬೇಕಾದ್ರೆ ಅದಕ್ಕಾಗಿ ಎಷ್ಟೆಷ್ಟು ಮಾಡಬೇಕು ಅಂತ ಸಾಧು ಸಂತರು ಅಲ್ಲಿ ಹೇಳಿದ್ದಾರೋ, ಅಥವಾ ರಾಮಕೃಷ್ಣರಂತಹ ಅವತಾರ ಪುರುಷರು ಕೂಡ ಹೇಳಿದ್ದಾರೋ, ಅದಕ್ಕನುಸಾರವಾಗಿ ನಾವು ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಮುಗ್ಧತೆ ಮುಗ್ಧತೆ ಅಂತ ಹೇಳ್ತಾರೆ ಅಂತ ಒಂದು ಗುಣ ಇದೆ, ಇತ್ತು. ಅದು ಈಗ ಈ ಪ್ರಾಪಂಚಿಕ ವ್ಯವಹಾರದಿಂದ ವಕ್ರತೆ ವಕ್ರತೆ ಅಂತ ಆಗಿ ಹೋಗ್ಬಿಟ್ಟಿದೆ. ವಕ್ರತೆ ಹೋಗಿ ಮುಗ್ಧತೆ ಅಂತ ಹೇಳ್ತಕ್ಕಂಥದ್ದು ಮರಳಿ ಬಂದಾಗ, ಅಂದ್ರೆ ಮಗುವಿನಂತಹ ಮುಗ್ಧತೆಯನ್ನು ನಾವು ತಂದುಕೊಂಡಾಗ, ತಂದುಕೊಳ್ಳೋದಕ್ಕೆ ಸಾಧ್ಯವಾದಾಗ, ಭಗವಂತ ಅಷ್ಟೇ ಮುಗ್ಧನಾದಂತಹ ಭಗವಂತ ಓಡಿ ಓಡಿ ಬರ್ತಾನೆ. ನಾವು ನಾಮ ಸಂಕೀರ್ತನೆಯಲ್ಲಿಯೇ ಮಗ್ನರಾಗ್ತಾ ಆಗ್ತಾ ಇದ್ದ ಬೆಳಿಗ್ಗೆ ಸಂಜೆ ಯಾವಾಗ ಯಾವಾಗ ಸಮಯ ಸಿಕ್ತೋ ಆವಾಗ ಆವಾಗ ಆ ನಾಮ ಸಂಕೀರ್ತನೆಯಲ್ಲಿ ಯಾವಾಗ ಮಗ್ನರಾಗುತ್ತೇವೋ ಆಗ ಈ ಮುಗ್ಧತೆಯ ಸಿರತಕ್ಕಂಥದ್ದು ತಾನೇ ತಾನಾಗಿ ನಮಗೆ ವಾಪಸ್ ನರಳಿ ಬರುತ್ತದೆ. ಪ್ರಪಂಚದ ಕುಟಿಲ ಗತಿಗಳೆಲ್ಲ ಮರೆತು ಹೋಗ್ಬಿಡಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ನಿರ್ಮಾಣ ಮಾಡುವಂತಹ ವಕ್ರತೆಗಳು ಹೋಗಿ ಸೊಟ್ಟಂಪಟ್ಟುಗಳು ಹೋಗಿ ಅದು ಸೀದಾ ಸೀದಾ ಆಗ್ಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನೊಡನೆ ವ್ಯವಹಾರ ನಡೆಸುವಾಗ ಎಷ್ಟೊಂದು ವಕ್ರತೆಗಳಿರುತ್ತೆ, ಎಷ್ಟೊಂದು ಸುಳ್ಳು ಪಳ್ಳುಗಳಿರುತ್ತೆ, ಎಷ್ಟೊಂದು ಮಾತಿಗೆ ತಪ್ಪೋದು ಇರುತ್ತೆ, ಹೇಳೋದೊಂದು ಮಾಡೋದೊಂದು ಭಾವಿಸೋದೇ ಇನ್ನೊಂದು. ಇಂಥದ್ದನ್ನೆಲ್ಲ ನಮ್ಮ ವ್ಯವಹಾರದಲ್ಲಿ ನಾವು ಕಾಣ್ತಾ ಇರುವಾಗ ಇಂತಹ ಸೊಟ್ಟಂಪಟ್ಟ ಮನುಷ್ಯನ ಮನಸ್ಸಿನಿಂದ ಭಗವಂತ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಬಗೆಗೆ ಭಗವಂತ ನೇರ ಸೀದ ಒಂದೇ ಭಾವನೆ ಒಂದೇ ಮಾತು ಒಂದೇ ಕೃತಿ ಅವನದ್ದು, ಎರಡು ಮೂರು ಎಲ್ಲ ಇಲ್ಲ. ಇದನ್ನು ನಮಗೆ ಶ್ರೀರಾಮಕೃಷ್ಣ ಹೇಳ್ಕೊಟ್ಟಿದ್ದಾರೆ. ಭಗವಂತ ಆ ಬಗೆಯಿಂದ ಮುಗ್ಧ, ಆದ್ರಿಂದ ನಾವು ಕೂಡ ಅಷ್ಟೇ ಮುಗ್ಧ ಆಗ್ಬೇಕಾಗುತ್ತೆ. ಆದರೆ ಒಂದು ಎಚ್ಚರಿಕೆಯ ಮಾತನ್ನು ಈ ಸಂದರ್ಭದಲ್ಲಿ ಬಂದ್ಕೊಳ್ಬೇಕಾಗುತ್ತೆ. ಈ ಜಗತ್ತಿನಲ್ಲಿ ನಾವು ಮುಗ್ಧರಾಗಿದ್ಬಿಟ್ರೆ ಜನ ಮದ್ದು ಅಂತ ತಿಳ್ಕೊಂಡು ನಮ್ಮನ್ನ ಗುದ್ದು ಕೊಟ್ಟು ನಮ್ಮಿಂದ ಬೇಕಾದಷ್ಟು ದುಡಿಸಿಕೊಳ್ಳುವಂತಹ ಸಂದರ್ಭ ಬರ್ತದೆ. ಆದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಸ್ವಲ್ಪ ವಹಿಸ್ಕೊಳ್ಬೇಕಾಗುತ್ತೆ. ಆದ್ರಿಂದ ಆ ಕಾಕು ಮನೋಜರ ಸಂಘವ ಮಾಡದಿದ್ದರೆ ನನಗೆ ಆಣೆ. ಕಾಕು ಮನೋಜರ ಸಂಘವನ್ನು ನಾವು ಮಾಡಬಾರದು, ಭಗವಂತರು ಕೂಡ ಅಂತವನ್ನು ಬಿಡಿಸ್ಬೇಕು. ಹೇ ಭಗವಂತ, ಯಾರ್ಯಾರ ಯಾವ್ಯಾವ ಹೊತ್ತದೊಳಗೆ ಏನೇನು ಹಾವು ಇದೆಯೋ ನಮ್ಗೆ ಗೊತ್ತಾಗೋದಿಲ್ಲ, ಅಂತ ಹುತ್ತದ ಬೆಳಿಗ್ಗೆ ಹಾವು ಇರ್ತಕ್ಕಂಥ ಹುತ್ತದ ಬೆಳಿಗ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸಜ್ಜನರ ಸಂಘವೇ ಸದಾ ಆತ್ಮೃತಿ ಆಗಲಿ ಅಂತ ಹೇಳಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸಾತ್ವಿಕ ವ್ಯಕ್ತಿಗಳೇ ಸೇರಿ ಸೇರಿ ಸೇರಿ ಸೇರಿ ನಮ್ಮ ಬುದ್ಧಿ ಕೂಡ ಸಾತ್ವಿಕವಾಗಿ, ನಮ್ಮ ಬುದ್ಧಿಯಿಂದ ಅವರ ಬುದ್ಧಿ ಅವರ ಬುದ್ಧಿಯಿಂದ ನಮ್ಮ ಬುದ್ಧಿ ಸಾತ್ವಿಕವಾಗಿ ಭಗವಂತನನ್ನು ನಾವು ಭಗವಂತನ ಸಂಧಿಯನ್ನು ನಾವು ಅಲ್ಲಿ ಉತ್ಪನ್ನ ಮಾಡೋದಕ್ಕೆ ಸಮರ್ಥರಾಗ್ತೇವೆ. ಇದು ರಹಸ್ಯ. ಕಾಕು ಮನುಜರು ದುಷ್ಟ ಮನುಜರು ಅಲ್ಲಿ ಇರಲಿ, ಅವ್ರ ಪಾಡಿಗೆ ಅವರು ಇರಲಿ, ಅವರು ಕೂಡ ಹೋರಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಕೆಟ್ಟ ಹೋಗ್ಬೇಕು ಅಂತ ಆಸೆ ಇಲ್ಲ, ಒಳ್ಳೇದಾಗ್ಬೇಕು ಅಂತ ಎಲ್ರಿಗೂ ಆಸೆ. ಆದ್ರೆ ಅವರು ಹಿಡಿದಂತ ದಾರಿ ಸರಿ ಇಲ್ಲ ಅಷ್ಟೇ. ಒಳ್ಳೇದಾಗ್ಬೇಕು ಅಂತೇನೆ ಕೆಟ್ಟ ದಾರಿಯನ್ನು ಹಿಡಿದಿದ್ದಾರೆ. ಕೊನೆಗೆ ಅವರು ಹೋಗಿ ಬೀಳೋದು ಗುಂಡಿಗೆ, ಬಿದ್ದ ಮೇಲೆ ಹೇ ಭಗವಂತ ಕಾಪಾಡು ಅಂತ ಹೇಳ್ತಾ ಕೆಲವು ಆ ವಿಚಾರ ಬೇರೆ. ಅದನ್ನ ವಿವೇಕಿಗಳಾದಂತಹ ನಾವು ಅವರ ತಪ್ಪು ದಾರಿಯನ್ನ ಕಂಡು ಓಹೋ ಆ ದಾರಿಯಲ್ಲಿ ಹೋದ್ರೆ ಖಂಡಿತ ಬೀಳೋದು ಸರಿ ಅಂತ ದಾರಿಯನ್ನು ನಾವಾದ್ರೂ ಹಿಡಿಬಾರದು ಅಂತ ಅವರಿಂದ ಪಾಠ ಕಲಿದಿಕ್ಕಿರುತ್ತೆ. ದುಷ್ಟರ ದುರಾಚಾರವನ್ನ ಕಂಡು ನಾವು ಕೂಡ ಪಾಠ ಕಲ್ತ್ಕೊಳ್ಳೋದಕ್ಕಿರುತ್ತೆ. ನಾವು ಮತ್ತೆ ಕೈ ಸುಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅದೇ ದಾರಿಯಲ್ಲಿ ಹೋಗಿ ಕೈ ಸುಟ್ಕೊಂಡವ್ರನ್ನ ನೋಡಿ ನಾವು ಕೈ ಸುಟ್ಕೊಳ್ಳದೆ ಇರ್ತಕ್ಕಂತಹ ಬುದ್ಧಿವಂತಿಕೆಯನ್ನು ನಾವು ತಂದ್ಕೊಳ್ಬೇಕು. ಭಗವಂತ ಎರಡನ್ನೂ ಇಟ್ಟಿದ್ದಾನೆ, ಕತ್ತಲನ್ನು ಇಟ್ಟಿದ್ದಾನೆ, ಹಗಲನ್ನು ಇಟ್ಟಿದ್ದಾನೆ, ಒಳ್ಳೆಯವ್ರನ್ನು ಇಟ್ಟಿದ್ದಾನೆ, ಕೆಟ್ಟವರನ್ನು ಇಟ್ಟಿದ್ದಾನೆ. ಈ ಒಂದು ಕಲಸು ಮೇಲೆ ಹೋಗಿರುವ ಪ್ರಪಂಚದಲ್ಲಿ ನಾವು ಸತ್ವಪೂರ್ಣವಾದಂತಹ ಒಳ್ಳೆಯ ಸಜ್ಜನರಾಗಿಯೇ ನಿರ್ಮಾಣಗೊಳ್ಳುವಂತೆ ನಾವು ಭಗವಂತನ ಸಹಕಾರವನ್ನು ಪಡೆಯಬೇಕಾಗುತ್ತೆ ಅಂತ ನಾವು ಮಾತನ್ನ ಈ ಸಂದರ್ಭೋಚಿತವಾಗಿ ಹೇಳಿದೆ. ಅಂತೂ ಭಕ್ತಿಯ ಮೂಲಕ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ನಿನ್ನೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರು ಶ್ರೀರಾಮಕೃಷ್ಣರು, ಅಹಂಕಾರ ಅಹಂಕಾರ ಅಂತ. ಈ ಅಹಂಕಾರ ಅಂತ ಇರ್ತಕ್ಕಂಥ ಅದರ ಕಾರ ಅಧಿಕವಾದಷ್ಟು ಅವನಿಗೂ ಕೂಡ ಕಷ್ಟ, ಇತರರಿಗೂ ಕೂಡ ಕಷ್ಟ. ಆದ್ರಿಂದ ಅದರ ಕಾರ ಕಡಿಮೆ ಆಗಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಅಹಂಕಾರ ಕಡಿಮೆ ಆಗಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕು. ಆ ಕಾರಕ್ಕೆ ಈ ಕಾರ ಸೇರಿಸ್ಬಿಟ್ರೆ ಹಸಿರು ಹೋಗ್ಬಿಡುತ್ತೆ. ಭಗವಂತನ ಸಾಕ್ಷಾತ್ಕಾರ ದೊರೆತಾಗ ಸಮಾಧಿಯ ದೊರೆತಿದ್ದಾಗ ದೊರೆಯುತ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಕೆಲವರು ಸಮಾಧಿ ದೊರೆತ ನಂತರವೂ ಕೂಡ ಭಕ್ತ ಅಹಂ ಅಥವಾ ದಾಸ ಅಹಂ ಇವನ್ನ ಇಟ್ಟುಕೊಂಡಿರ್ತಾರೆ. ಭಕ್ತ ಅಹಂ ಇಟ್ಕೊಂಡಿರ್ತಾನೆ. ಆತ ಹೇಳ್ತಾನೆ, ಹೇ ಭಗವಂತ ನೀನು ಪ್ರಭು ನಾನು ದಾಸ, ನೀನು ಭಗವಂತ ನಾನು ಭಕ್ತ ಅಂತ. ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರವೂ ಈ ಭಾವ ಅವನಲ್ಲಿ ಇರುತ್ತದೆ. ಆತನ ಅಹಂ ಪೂರ್ಣವಾಗಿ ಹೊರಟು ಹೋಗದು. ಈಗಿನಿಂದ ಭಾವವನ್ನ ಕಾರ್ಯದ ಆಚರಣೆಗೆ ತರ್ತಾ ತರ್ತಾ ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ದೊರೆದು ಬಿಡುತ್ತದೆ. ಇದಕ್ಕೆ ಭಕ್ತಿಯೋಗ ಅಂತ ಹೆಸರು ಅಂತಂದ್ಬಿಟ್ಟು ಇಲ್ಲಿ ಎರಡು ಮಾತು ಸೇರ್ಕೊಂಡ್ಬಿಟ್ಟಿದೆ, ಹೀಗೆ ಮಿಳಿತವಾಗಿಬಿಟ್ಟಿದೆ. ಸಾಕ್ಷಾತ್ಕಾರ ದೊರೆತ ನಂತರವೂ ಕೂಡ ಭಕ್ತ ಅಹಂ ಅಂತ ಹೇಳ್ತಕ್ಕಂಥದ್ದು ಉಳಿದುಕೊಂಡಿರುತ್ತೆ ಅಂತ ಒಂದು ಮಾತು ಹೇಳಿದ್ರು. ಭಕ್ತ ಅಹಂ ನಾನು ಭಗವಂತನ ಭಕ್ತ ಅಂತನ್ನುವ ಈ ಭಾವವನ್ನು ಆಶ್ರಯಿಸಿ ಅದೇ ಪ್ರಕಾರ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಅಂತ ಎರಡು ಮಾತು. ಭಗವಂತನ ಸಾಕ್ಷಾತ್ಕಾರ ದೊರೆತ ಮೇಲೂ ಕೂಡ ಆ ಭಕ್ತ ಅಹಂ ಇರೋದು ಬೇರೆ ವಿಚಾರ. ಅದು ಅತ್ಯಂತ ಸಹಜವಾದ ರೀತಿಯಲ್ಲಿ ಆ ಅಹಂ ಇರುತ್ತದೆ, ಅದರಿಂದ ಅಪಾಯವಿಲ್ಲ. ಆದರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೂ ಕೂಡ ಈ ಭಕ್ತ ಅಹಂ ಅಂತ ಹೇಳ್ತಕ್ಕಂಥದ್ದೇ ಒಂದು ಸಾಧನೆ. ಇದನ್ನ ಈ ವಿಧದ ಭಾವವನ್ನ ಅಂದ್ರೆ ನಾನು ಭಗವಂತನ ಭಕ್ತ ಅಂತ ಹೇಳ್ತಕ್ಕಂಥ ಭಾವವನ್ನ ಕಾರ್ಯತಃ ಆಚರಣೆಗೆ ತರ್ತಾ ತರ್ತಾ ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಅಂತ ನಾವು ಮಾತನ್ನು ಹೇಳಿದ್ರು ನೋಡಿ, ತುಂಬಾ ಅರ್ಥಗರ್ಭಿತವಾದಂತಹ ಮಾತಿದು. ಮೊದಲು ಕಷ್ಟಪಟ್ಟಾದರೂ ಕೂಡ ಈ ಅಹಂಕಾರವನ್ನು ಹೋಗಲಾಡಿಸಿಕೊಳ್ಬೇಕು. ಅದಕ್ಕೋಸ್ಕರವೇ ಹಿರಿಯರಿಗೆ ಕಿರಿಯರು ನಮಸ್ಕಾರ ಮಾಡಲು ಅಂತ. ಈ ನಮಸ್ಕಾರ ಮಾಡೋದು ಯಾಕೆ ಅಂತಂದ್ರೆ ಅಹಂಕಾರವನ್ನು ಹೋಗಲಾಡಿಸೋದಕ್ಕೋಸ್ಕರ. ನಮಸ್ಕಾರ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪದಲ್ಲಿ ಆಗೋದಿಲ್ಲ. ಎನ್ ಬಗ್ಗೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಅವನಿಗೆ ಯಾತಕ್ಕೆ ನಮಸ್ಕಾರ ಮಾಡಬೇಕೋ? ಅವನಿಗೇನು ಎರಡು ಕೊಂಬಿದೆಯಾ? ಏನೋ ಅವನ ಹತ್ರ ಹಣ ಇದೆ ಅಂತೇಳಿ ನಾವು ನಮಸ್ಕಾರ ಮಾಡ್ಬೇಕಾ? ಏನೋ ಒಂದು 4 ವರ್ಷ ಮಕ್ಕಳು ಹುಟ್ಟಿದ್ದಾನೆ ಅಂತ ನಮಸ್ಕಾರ ಮಾಡ್ಬೇಕಾ? ಅಂತದ್ವ ಲೆಕ್ಕಾಚಾರ ಎಲ್ಲ ಹುಟ್ಟುತ್ತದೆ ಮನಸ್ಸಲ್ಲಿ. ಬದುಕೊಳಗಿ ಆಧುನಿಕ ಯುಗದಲ್ಲಿ ಅಂತೂ ಸ್ವಾಭಿಮಾನ ಆತ್ಮಾಭಿಮಾನ ಅಂತ ಹೆಸರಿನಲ್ಲಿ ಎಲ್ಲ ನಮಸ್ಕಾರ ಅಂತ ಹೇಳಿದ್ರು ಹೀಗೆ ತಲೆ ಹೊಡ್ಕೊಳ್ಳೋದಾಗಿದೆ. ಅದಕ್ಕೆ ಇನ್ ಕೆಲವು ಹೀಗೆ ನಮಸ್ಕಾರ ನಮಸ್ಕಾರ ಅಂತ ಅದಕ್ಕೆ ಕೊಡ್ಲಿ ನಮಸ್ಕಾರ ಅಂತ ಹೇಳಿದ್ರು. ಸ್ವಾಮಿಗಳು ಭೇಟಿಯಾದಾಗಲೂ ಕೂಡ ಓಂ ನಮೋ ನಾರಾಯಣಾಯ ಅಂತ ಇಬ್ರು ಪರಸ್ಪರ ಕೈ ಮುಕ್ಕೊಳ್ಬೇಕು. ಆದ್ರೆ ಒಂದು ಸಂಪ್ರದಾಯದ ಸ್ವಾಮಿಗಳು ಇನ್ನೊಂದು ಸಂಪ್ರದಾಯದ ಸ್ವಾಮಿಗಳನ್ನ ಭೇಟಿಯಾದಾಗ ಯಾರು ಯಾರಿಗೆ ನಮಸ್ಕಾರ ಮಾಡೋದು ಮೊದಲು ಅಂತಲ್ವ ಜಿಜ್ಞಾಸೆ ಬೇರೆ ಅಂತ ಬರುತ್ತಂತೆ. ಒಬ್ರು ಹಿರಿಯ ಸ್ವಾಮಿಗಳು ಹೇಳಿದ್ರು, ನಾನು ಒಂದು ಮಠಕ್ಕೆ ಹೋಗಿದ್ದೆ, ಬೇರೆ ಸಂಪ್ರದಾಯದ ಮಠ, ಆ ಸ್ವಾಮಿಗಳು ನನಗಿಂತ ಚಿಕ್ಕವರು, ಅವರು ನಿಜಕ್ಕೂ ನನಗೆ ನಮಸ್ಕಾರ ಮಾಡಬೇಕಾದ್ದು ನ್ಯಾಯ. ಆದ್ರೆ ಅವರಿಗೆ ತಾವು ಬೇರೆ ಸಂಪ್ರದಾಯದವರು, ತಾನು ಒಂದು ಮಠಾಧಿಪತಿ, ಆದ್ರಿಂದ ನಮಸ್ಕಾರ ಮಾಡೋದಕ್ಕೆ ಏನೋ ಒಂದು ಬಗೆ ಇಂದ ಒಳಗಡೆ ತಡೀತಾ ಇದೆ. ಆದ್ರಿಂದ ಅವರು ಒಂದು ಬಗೆಯಿಂದ ನಮಸ್ಕಾರ ಮಾಡಿದ್ರು. ಹಾ ಬನ್ನಿ ಬನ್ನಿ, ನಮಸ್ಕಾರ ನಮಸ್ಕಾರ ನಮಸ್ಕಾರ ಅಂತ ಹೇಳಿದ್ರು ಅಂತ. ಈ ತರ ಕೈ ಈ ತರ ತೋರಿಸಿದ್ರು, ಆ ಕೈ ಅದು ಸೇರ್ಲೇ ಇಲ್ಲ. ಹೌದು ನಮಸ್ಕಾರ ನಮಸ್ಕಾರ ಅಂತ ಅವರು ನಮಸ್ಕಾರ ಇನ್ನೇನು ಆ ಕೈಯನ್ನು ಸೇರಿಸ್ತಾರೆ ಅಂತನೂ ಅಂತ ತಿಳ್ಕೊಳ್ಬೇಕು ಆ ಎದುರುಗಡೆ ಸ್ವಾಮಿಗಳು ಈ ಸ್ವಾಮಿಗಳು. ಹಾಗೆ ತಿಳ್ಕೊಂಡು ಇನ್ನೇನು ಪಾಪ ಅವ್ರು ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಆಗಿದ್ರು ಅಂತ ಇವರು ನಮಸ್ಕಾರ ಮಾಡಿಬಿಡ್ಬೇಕು. ಹಾಗೆ ಅವ್ರ ನಮಸ್ಕಾರ ಮೊದಲು ಮಾಡೋದಾಯ್ತಲ್ಲ. ಈ ರೀತಿಯಲ್ಲಿ ಮೊದಲು ಅವರಿಂದ ನಮಸ್ಕಾರ ಗಿಟ್ಟಿಸ್ಕೊಳ್ಬೇಕು ಅಂತನೋ ನಾಟಕ ಆ ರೀತಿಯಲ್ಲಿ ಮಾಡಿದ್ರಂತೆ. ಹಾಗೆ ಕೇಳ್ಕೊಂಡು ನಿಲ್ತಾ ಇದ್ರು ಆ ಸ್ವಾಮಿಗಳು. ಶ್ರೀರಾಮಕೃಷ್ಣರು ಕಲ್ಕತ್ತದ ಜನರಿಗೆ, ಕಲ್ಕತ್ತದ ಯುವಕರಿಗೆ ಮುಖ್ಯವಾಗಿ ತಾವೇ ನಮಸ್ಕಾರ ಮಾಡಿ ನಮಸ್ಕಾರ ಮಾಡುವಂತಹ ವಿಧಾನವನ್ನು ಹೇಳ್ಕೊಟ್ರಂತೆ. ಬಗ್ಗೆ ಬಗ್ಗೆ ನಮಸ್ಕಾರ ಮಾಡಿ, ನೆಲಮುಟ್ಟಿ ನಮಸ್ಕಾರ ಮಾಡಿ. ಆ ಕೇಶವಚಂದ್ರ ಸೇನ, ಗಿರೀಶ್ಚಂದ್ರ ಘೋಷ್ ಇವರೆಲ್ಲ ವಿದ್ಯಾ ಮದದಿಂದ ಕೂಡಿದಂಥವರು. ಅವರು ಶ್ರೀರಾಮಕೃಷ್ಣನನ್ನು ನೋಡಿ, ಅವರಲ್ಲಿ ಇರ್ತಕ್ಕಂತಹ ಅಪೂರ್ವವಾದಂತಹ ತೇಜಸ್ಸನ್ನು ನೋಡಿ, ಅಪೂರ್ವವಾದಂತಹ ಸಾಧು ಗುಣವನ್ನು ನೋಡಿ ತಾನೇ ತಾನಾಗಿ ನಮಸ್ಕಾರ ಮಾಡಬೇಕಾಗಿತ್ತು. ಆದರೆ ನಮಸ್ಕಾರ ಮಾಡೋದು ಸಾಧ್ಯ ಆಗ್ತದೆ, ಯಾಕೆಂದ್ರೆ ಅಹಂಕಾರ ಅಷ್ಟು ಬೆಳೆದ್ಕೊಂಡಿರ್ತದೆ. ಅಹಂಕಾರ ಅಂದ್ರೆ ಅದು ಕೊಬ್ಬು, ಕೊಬ್ಬು ಬೆಳೆದಷ್ಟು ಮೈ ಕೊಬ್ಬದಕ್ಕೆ ಆಗುವುದಿಲ್ಲ ನೋಡಿ, ಅಂಗಾಂಗಗಳೆಲ್ಲ ಸಟಿಸಿಕೊಂಡಿರುತ್ತವೆ. ಆದ್ರೆ ಶ್ರೀರಾಮಕೃಷ್ಣರು ವಿನಯಮೂರ್ತಿ ಶ್ರೀರಾಮಕೃಷ್ಣ ನಮಸ್ಕಾರಾಸ್ತ್ರದಿಂದ ಇವತ್ತಿನ ಜಗತ್ತನ್ನು ಗೆದ್ರು ಅಂತ ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ. ನಮಸ್ಕಾರಾಸ್ತ್ರ ಅವರು ಕೊಡ್ತಿರೋದನ್ನು ನೋಡಿ, ಅಲ್ಲಿ ಕೈ ಮುಕ್ಕೊಂಡೇ ಕೊಡ್ತಿದ್ದಾರೆ. ನೀವೆಲ್ಲ ಹೋಗಿ ಇನ್ನು ನಮಸ್ಕಾರ ಮಾಡಬೇಕಾದ್ರೆ ಮೊದಲು ಅವರು ಆಗಲೇ ನಮಸ್ಕಾರ ಮಾಡಿಕೊಂಡಾಗಿದೆ. ಈ ನಮಸ್ಕಾರ ಮಾಡ್ತಾ ಮೊದಲು ಶರೀರವನ್ನಾದರೂ ಬಗ್ಗಿಸಿ ನಮಸ್ಕಾರ ಮಾಡಿದಾಗ ಏನಾಗುತ್ತೆ, ಮೊದಲನೇದಾಗಿ ನಮ್ಮ ಅಹಂಕಾರ ಅಂತ ಇರ್ತಕ್ಕಂಥದ್ದು ಬಹಳ ಮಟ್ಟಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಭಗವದ್ಗೀತೆನಲ್ಲಿ ಶಾರೀರಿಕವಾಗಿ ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಶಾರೀರಿಕ ತಪಸ್ಸು ಅಂತಲೇ ಕರೆದಿದ್ದಾನೆ. ತಪಸ್ಸು ಅಂದ್ರೆ ಸುಡೋದು, ಇದು ಅಹಂಕಾರವನ್ನು ಸುಡುತ್ತದೆ, ಮದವನ್ನು ಸುಡುತ್ತದೆ. ನಮಸ್ಕಾರದ ಮೂಲಕ ಅಹಂಕಾರ ಹೋಗೋದ್ರಿಂದ ಮನುಷ್ಯ ಮೃದುವಾಗ್ತಾನೆ. ಮೃದುತ್ವ ಬಂದಾಗ ನಮ್ಮೆಲ್ಲರ ಒಡನಾಟ ಅಂತ ಇರ್ತಕ್ಕಂಥದ್ದು ಜೇನಿನಂತೆ ಆಗಿಬಿಡುತ್ತದೆ. ಇಂತಹ ಒಂದು ಅಹಂಕಾರ ರಾಹಿತ್ಯ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಬಹಳಷ್ಟು ನಿಯಮಾವಳಿಗಳನ್ನು ನಮ್ಮ ಧರ್ಮ ಹೇಳಿಕೊಟ್ಟಿದೆ. ಅದನ್ನು ಯಾರು ಕಲಿತಿಲ್ಲ, ಪ್ರಚಾರ ಮಾಡಿಲ್ಲ, ಅನುಷ್ಠಾನ ತಂದಿಲ್ಲ, ಆದ್ರಿಂದ ಸುಮ್ಮನೆ ಕಷ್ಟಪಡ್ತಾ ಇದ್ದಾರೆ ಜನ. ಅದನ್ನು ನಾವು ಅನುಷ್ಠಾನಕ್ಕೆ ತಂದಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ವಿಧದ ಭಾವವನ್ನು ಕಾರ್ಯದ ಆಚರಣೆಗೆ ತರ್ತಾ ತರ್ತಾ ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ತಂದು ಬಿಡುತ್ತದೆ. ಇದಕ್ಕೆ ಭಕ್ತಿಯೋಗ ಅಂತ ಹೆಸರು ಬಂತು. ಅಂದ್ರೆ ಕೇವಲ ನಮಸ್ಕಾರ ಮಾಡೋದು ಒಂದೇ ಭಕ್ತಿಯೋಗ ಅಂತ ಅಷ್ಟಕ್ಕೆ ತಗೋಬಾರದು. ಈ ವಿಧದ ಭಾವ ಅಂತ ಹೇಳಿದ್ರು, ಭಗವಂತನನ್ನ ಅತ್ಯಂತ ಪ್ರೀತಿಯಿಂದ, ವಿನಯದಿಂದ, ನಮ್ರತೆಯಿಂದ, ಮುಗ್ಧತೆಯಿಂದ ಕರೆಯುವಂತಹ ಈ ವಿಧದ ಭಾವ ಇದೆಯಲ್ಲ, ಇದೇ ಭಕ್ತಿಯೋಗ ಅಂತ ಹೇಳಿದ್ರು. ಬಳಿಕ ಮುಂದುವರಿಸುತ್ತಾ ಹೇಳ್ತಾರೆ, ಭಕ್ತಿ ಮಾರ್ಗವನ್ನು ಅನುಸರಿಸಿ ಮುಂದುವರಿದ್ರೆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಬಿಡಬಹುದು. ಭಗವಂತ ಸರ್ವಶಕ್ತಿವಂತ, ಆತ ಇಚ್ಛೆ ಪಟ್ಟರೆ ತನ್ನ ಭಕ್ತನಿಗೆ ಬ್ರಹ್ಮಜ್ಞಾನವನ್ನು ಕೊಡಬಲ್ಲ. ಆದರೆ ಭಕ್ತನಿಗೆ ಪ್ರಾಯಿಕವಾಗಿ ಬ್ರಹ್ಮಜ್ಞಾನ ಬೇಕು ಅಂತ ಅನಿಸೋದೇ ಇಲ್ಲ. ಆ ಭಕ್ತ ನಾನು ದಾಸ ನೀನು ಪ್ರಭು, ನಾನು ಮಗು ನೀನು ತಾಯಿ ಅಂತ ಈ ಭಾವದಿಂದ ಇರೋದಕ್ಕೆ ಇಚ್ಛೆ ಪಡ್ತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಯಾವ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾನೋ ಭಕ್ತ, ಅದೇ ಭಗವಂತ ತನ್ನ ಪರಬ್ರಹ್ಮ ಸ್ವರೂಪವನ್ನ ತಾನೇ ತೋರಿಸಿಕೊಡ್ತಾನೆ ಅಂತ ಮಾತನ್ನ ಶ್ರೀರಾಮಕೃಷ್ಣ ಪದೇ ಪದೇ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ. ಈಗ ನೋಡು, ನಾನೇ ಆ ಪರಬ್ರಹ್ಮ ಅಂತ ಅದನ್ನು ಹೇಳಿ ತಕ್ಷಣ ಆ ಸಾಕಾರ ಕರ್ತಕ್ಕಂತ ಅದು ಮಾಯವಾಗ್ಬಿಡುತ್ತಂತೆ. ಯಾರು ಸಾಕಾರನೋ ಅವನೇ ನಿರಾಕಾರ, ಯಾರು ನಿರಾಕಾರನೋ ಅವನೇ ಸಾಕಾರ. ನಿರಾಕಾರ ಆದವನು ಸಾಕಾರವಾಗಿ ಬಂದ ತಕ್ಷಣ ಇವನೇ ಬೇರೆ ಅವನೇ ಬೇರೆ ಅಂತನ್ನುವ ಬುದ್ಧಿ ನಮ್ಮ ನೊಟ್ಟಿದೆ ಅಂತಿದ್ರೆ ಅಜ್ಞಾನದಿಂದಾಗಿ ಆ ಅಜ್ಞಾನವನ್ನು ಹೋಗಲಾಡಿಸಿದ್ದಾರೆ ಶ್ರೀರಾಮಕೃಷ್ಣ. ಅದೇ ಇದು ಇದೆ ಅದು ಒಂದು ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ತಮ್ಮ ಕೋಣೆಯ ವರಾಂಡದಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸುವಾಗ ಮಥುರಾನಾಥ ವಿಶ್ವಾಸ ತನ್ನ ಬಂಗಲೆಯಲ್ಲಿ ಕುಳಿತಿದ್ದವನು, ಮುಖ ಸೇರ್ತಾ ಕುಳಿತಿದ್ದವನು ಹತ್ತ ಕಡೆ ದೃಷ್ಟಿಯನ್ನು ಹಾಕಿದ್ದಾಗ ಶ್ರೀರಾಮಕೃಷ್ಣರು ಅತ್ತಿಂದ ಇತ್ತ ನಡೆಯುವಾಗ ಶಿವನನ್ನು, ಇತ್ತದ ಅತ್ತ ನಡೆಯುವಾಗ ಕಾಳಿಯನ್ನು ಕಂಡು ಬೆರಗುಗೊಳ್ತಾನೆ. ಮತ್ತೊಮ್ಮೆ ಕಣ್ಣು ದಿಕ್ಕಿ ನೋಡಿದಾಗ ಅದು ಶ್ರೀರಾಮಕೃಷ್ಣ, ಪುನಃ ಇನ್ನೊಮ್ಮೆ ನೋಡಿದಾಗ ಕಾಳಿ, ಪುನಃ ಮತ್ತೊಮ್ಮೆ ನೋಡಿದಾಗ ಶಿವ. ಒಬ್ಬರೇ ರಾಮಕೃಷ್ಣರು ಅತ್ತ ಶಿವ ಇತ್ತ ಕಾಳಿ ಎರಡೂ ಆಗಿ ಕಾಣಿಸಿಕೊಂಡರು. ಚೈತನ್ಯ ಒಂದೇ, ಅದು ಬೇರೆ ಬೇರೆ ಆಕಾರವನ್ನು ತಾಳಬಹುದು ಅಂತನ್ನುವ ಸತ್ಯಾಂಶವನ್ನ ಶ್ರೀರಾಮಕೃಷ್ಣರು ಆ ಮಥುರಾನಾಥನಿಗೆ ತೋರಿಸಿಕೊಡ್ತಾರೆ. ಹಾಗೆಯೇ ನಿರಾಕಾರನೇ ಸಾಕಾರ, ಸಾಕಾರನೇ ನಿರಾಕಾರ. ನೀರಿಗೆ ಆಕಾರ ಇಲ್ಲ, ಆದರೆ ಶೈತ್ಯದಿಂದಾಗಿ ಅದು ಗಡ್ಡೆ ಕಟ್ಟುತ್ತದೆ, ಅದಕ್ಕೆ ಹಿಮಗಡ್ಡೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ ಹೇಳ್ತಾರೆ. ಹೇಗೆ ಆ ನಿರಾಕಾರಕ್ಕೆ ಆಕಾರ ಬಂತು? ಅಷ್ಟೇ ಅಲ್ಲ, ಉತ್ತರ ಧ್ರುವ ಪ್ರದೇಶದಲ್ಲಿ ಕೆಲವು ಜಾಗಗಳಿವೆ ಆ ಗಡ್ಡೆ ಕರಗೋದೇ ಇಲ್ಲ. ಹಾಗೆಯೇ ಭಗವಂತನು ಕೂಡ ಸದಾ ಸಾಕಾರ ಸ್ವರೂಪಿಯಾಗಿ ಇರತಕ್ಕಂತಹ ವಲಯಗಳೂ ಇವೆ ಅಂತನ್ನುವ ಸೂಚನೆಯನ್ನು ಕೊಡ್ತಾರೆ. ತುಂಬಾ ಸ್ವಾರಸ್ಯಕರವಾದಂತಹ ಮಾತು, ಎಂದೆಂದಿಗೂ ಸಾಕಾರನಾಗಿಯೇ ಒಂದು ಕಡೆ ಇಟ್ಕೊಂಡಿರ್ತಾನೆ. ಯಾತಕ್ಕೆ ಹೇಳಿದ್ರೆ ಸಾಕಾರ ಭಾವದಿಂದ ಅವನನ್ನು ಆರಾಧಿಸಿ ಅವನನ್ನು ಕಾಣಬೇಕು, ಅವನೊಂದಿಗೆ ರಮಿಸಬೇಕು ಅಂತ ಹೇಳ್ತಕ್ಕಂಥ ಭಕ್ತರ ಸಂಖ್ಯೆ ಮತ್ತೆ ಮತ್ತೆ ಬರ್ತಾ ಇರ್ತದೆ, ಹುಟ್ಟುತ್ತಾ ಇರ್ತಾರೆ. ಅವರಿಗೋಸ್ಕರ ಅವನು ಸಾಕಾರನಾಗಿ ಸದಾ ಪಚ್ಚಾವತಾರಿಯಾಗಿ ಸಿದ್ಧನಾಗಿರ್ತಾನ. ಅವರ ಸಂತೋಷಕ್ಕೋಸ್ಕರ, ಮುಂದೆ ಮುಂದೆ ಬರ್ತಕ್ಕಂಥ ಭಕ್ತರ ಸಂತೋಷಕ್ಕೋಸ್ಕರ ಅವನು ಎಂದೆಂದಿಗೂ ಆಕಾರದಲ್ಲೇ ಇರ್ತಾನೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಮತ್ತು ಭಕ್ತನಾದವನ ಭಾವನೆಯನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಭಕ್ತನಾದವನಿಗೆ ತಾನೇ ಸಕ್ಕರೆ ಆಗೋದಕ್ಕೆ ಇಷ್ಟವಿಲ್ಲ, ಕಲ್ಲು ಸಕ್ಕರೆ ಆಗೋದಕ್ಕೆ ಇಷ್ಟ ಇಲ್ಲ, ಅವನಿಗೆ ಕಲ್ಲು ಸಕ್ಕರೆಯನ್ನು ಮೆಲ್ಲುವುದಕ್ಕೆ ಇಷ್ಟ. ತಾನೇ ಕಲ್ಲು ಸಕ್ಕರೆ ಆದ್ರೆ ಮೆಲ್ಲುದೇ ಅಲ್ಲಿ ಸುಮ್ಮನೆ ಅವನು ಪಾಡಿ ಕಲ್ಲು ಸಕ್ಕರೆ ಆಗಿ ಕಲ್ಲಾಗಿ ಬಿದ್ದಿರು, ಅದು ಇಷ್ಟವಿಲ್ಲ ಅವನಿಗೆ. ಹೇ ಭಗವಂತ, ನೀನು ಕಲ್ಲು ಸಕ್ಕರೆ, ನಾನು ಇರುವೆ, ನಾನು ಇಲ್ಲಿ ಇರುವೆ, ಇರುವೆಯಾಗಿ ನಿನ್ನನ್ನು ನೆಲ್ಲೋದಕ್ಕೆ. ಈ ವಿಧದ ಭಾವ ಭಕ್ತನದ್ದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಆಗ ವಿಜಯಕೃಷ್ಣ ಗೋಸ್ವಾಮಿ ಹೇಳ್ತಾರೆ, ವೇದಾಂತ ವಿಚಾರ ಮಾಡುವವರು ಆತನನ್ನೇ ಕೊನೆಗೆ ಸಾಕ್ಷಾತ್ಕಾರ ಮಾಡಿಕೊಡ್ತಾರಲ್ವೇ. ವೇದಾಂತ ವಿಚಾರ ಮಾಡುವವರು ಅಂತ ಹೇಳಿದ್ರೆ ಭಗವಂತರನ್ನ ನಿರಾಕಾರ ಭಾವದಿಂದ ಆರಾಧಿಸುವವರು ಅಂತ ಅರ್ಥ. ವೇದಾಂತ ಸಾಧನೆ ಅಂದ್ರೆ ಅದು, ವೇದಾಂತ ಸಾಧನೆ ಮಾಡುವವರು ಕೂಡ ಆ ನಿರಾಕಾರ ಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವವರು ಕೂಡ ಕೊನೆಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು, ಈ ಸಾಕಾರ ದೇವರನ್ನು ಕೂಡ ಸಾಕ್ಷಾತ್ಕಾರ ಮಾಡಿಕೊಡ್ತಾರಲ್ವೇ ಅಂತ ಪ್ರಶ್ನೆಯನ್ನು ಕೇಳಿದಾಗ ಶ್ರೀರಾಮ ಹೇಳ್ತಾರೆ, ಹೌದು ವಿಚಾರ ಮಾರ್ಗದಿಂದಲೂ ಕೂಡ ಆತನ ಸಾಕ್ಷಾತ್ಕಾರ ಪಡೆದುಕೊಳ್ಳಬಹುದು, ಇದಕ್ಕೆ ಜ್ಞಾನಯೋಗ ಅಂತ ಹೆಸರು. ವಿಚಾರ ಮಾರ್ಗ, ವಿಚಾರ ಮಾರ್ಗ ಅಂತ ಕರೆದರು. ಏನದು ವಿಚಾರ? ನಾನು ಶರೀರ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಇಂದ್ರಿಯಗಳಲ್ಲ, ನಾನು ಬುದ್ಧಿಯೂ ಅಲ್ಲ. ನನಗೆ ಬುದ್ಧಿಯೂ ಇಲ್ಲ ಅನ್ನೋ ವಿಚಾರದಿರೆ, ನಾನು ಬುದ್ಧಿಯೂ ಅಲ್ಲ. ಹೇ ಭಗವಂತ, ನಾನೇ ನೀನು, ನೀನೇ ನಾನು, ಶುದ್ಧ ಚೈತನ್ಯವೇ ನಾನು, ಸಚ್ಚಿದಾನಂದ ಶಿವನೇ ನಾನು, ಪರಿಪೂರ್ಣನೇ ನಾನು, ಪರಿಪೂರ್ಣೋಹಂ ಸಿದ್ಧೋಹಂ ಇತ್ಯಾದಿ ಮಾತುಗಳಿಂದ ಅವನು ಇತ್ಯಾದಿ ಧಾವಿನಿಂದ ವಿಚಾರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಸಮಾಧಿಸ್ಥನಾಗಿರ್ತಾನೆ. ಈ ವಿಚಾರ ಕೇಳ್ತಕ್ಕಂಥ ಅದು ತೀಕ್ಷ್ಣವಾಗಬೇಕು. ತೀಕ್ಷ್ಣವಾಗಿ ತೀಕ್ಷ್ಣವಾಗಿ ಏಕಮುಖವಾಗಿ ಒಂದೇ ತನ್ನ ಹೇಳ್ಕೊಂಡು ಹೋಗ್ತಾ ಇದ್ರೆ ಈ ಜಗತ್ತೆಲ್ಲವೂ ಕೂಡ ಅವನ ಕಣ್ಣಿಂದ ಮಾಯವಾಗಿ ಹೋಗ್ಬಿಡುತ್ತೆ. ಮನಸ್ಸೇ ನಾಶವಾಗಿ ಹೋಗ್ಬಿಡ್ತದೆ, ಮನಸ್ಸು ಲೀನವಾಗಿ ಹೋಗ್ಬಿಡುತ್ತೆ. ಮನಸ್ಸು ಲೀನವಾದಂತಹ ಸ್ಥಿತಿಯಲ್ಲಿ ಅವರು ಪರಬ್ರಹ್ಮ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಡ್ತಾರೆ. ಅದರ ಜೊತೆಯಲ್ಲಿಯೇ ಅವನ ಸಾಕಾರ ಸ್ವರೂಪವನ್ನು ಕೂಡ ಕಾಣ್ತಾನೆ ಅನ್ನೋ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ಹೇಳ್ತಾರೆ, ವಿಚಾರ ಮಾರ್ಗ ಬಹಳ ಕಠಿಣ, ವಿಚಾರ ಮಾರ್ಗ ಕಠಿಣ. ನಮ್ಮ ಶರೀರ ಅಲ್ಲ, ನಮ್ಮ ಶರೀರ ಅಲ್ಲ ಅಂತ ಎಲ್ಲಿವರೆಗೆ ಹೇಳ್ತಾ ಇರ್ಬೋದು? 12 ಗಂಟೆವರೆಗೆ, ಹಸಿವು ಆಗುವವರೆಗೆ. ಆಮೇಲೆ ಅದು ಬೇಕು ಇದು ಬೇಕು, ಶರೀರ ಬುದ್ಧಿಯ ತಿಳಿತಕ್ಕಂಥ ಅದನ್ನು ಹೋಗಲಾಡಿಸುವುದು ಸುಲಭವಲ್ಲ ಅಂತನ್ನುವ ಕಾರಣದಿಂದ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಈ ಒಂದು ವಿಚಾರ ಮಾರ್ಗ ಬಹಳ ಕಠಿಣ ಈ ಕಲಿಯುಗದಲ್ಲಿ ಅಂತ. ಬಳಿಕ ಹೇಳ್ತಾರೆ, ನಾನಾಗಲೇ ನಿನಗೆ ಸಪ್ತ ಭೂಮಿಕೆಗಳ ವಿಷಯವಾಗಿ ತಿಳಿಸಿದ್ದೇನೆ. ಮನಸ್ಸು ಸಪ್ತಮ ಭೂಮಿಕೆಯನ್ನು ಹುಟ್ಟಿದಾಗ ಸಮಾಧಿ ಉಂಟಾಗುತ್ತದೆ. ಸಪ್ತಮ ಭೂಮಿಕೆ ಅಂತಂದ್ರೆ ಶಿರದಲ್ಲಿ ಇರುವಂತಹ ಸಹಸ್ರಾರಕ್ಕೆ ನಮ್ಮ ಮನಸ್ಸು ಮೇಲೇರಿ ಮೂಲಾಧಾರದಿಂದ ಮೇಲೇರಿ ಸಹಸ್ರಾರವನ್ನು ಹುಟ್ಟಿದಾಗ ಸಪ್ತಮ ಭೂಮಿಕೆಯನ್ನು ಮುಟ್ಟಿತು ಅಂತ. ಆ ಸಪ್ತಮ ಭೂಮಿಕೆಯನ್ನು ಮುಟ್ಟಿದಾಗ ಸಮಾಧಿ ಉಂಟಾಗುತ್ತದೆ. ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತನ್ನುವ ದೃಢ ಜ್ಞಾನ ಉಂಟಾಗದೆ ಆದ್ರೆ ಮನಸ್ಸು ಲಯ ಹೊಂದಿ ಬಿಡುತ್ತದೆ, ಸಮಾಧಿ ಉಂಟಾಗುತ್ತದೆ. ಆದ್ರೆ ಈ ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಅನ್ನ ಇಲ್ಲದೆ ಹೋದ್ರೆ ಅನ್ನ ಸಿಗೋದು 1 ಗಂಟೆ ತಡವಾಯಿತು ಅಂತ ಹೇಳಿದ್ರೆ ಇಲ್ಲಿ ಪ್ರಾಣ ಇರಿದಿಲ್ಲದೆ ಒದ್ದಾಡ್ತಾ ಇರ್ತದೆ. ಈ ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತನ್ನುವ ಬೋಧೆ ಎಲ್ಲಿ ಸಾಧ್ಯವಾಗಿತ್ತು? ಆ ಅರಿವು ದೇಹ ಬುದ್ಧಿ ಹೋದ ಹೊರತು ಉಂಟಾಗದು. ಬ್ರಹ್ಮ ಸತ್ಯ ಜಗನ್ ಮಿಥ್ಯ ತಿಳ್ತಕ್ಕಂತಹ ಅರಿವು ಶರೀರ ಬುದ್ಧಿ ಹೋಗುದಿನೇ ಉಂಟಾಗದು. ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಚತುರ್ವಿಂಶತಿ ತತ್ವ ಅಲ್ಲ, ನಾನು ಸುಖ ದುಃಖಗಳಿಗೆ ಅತೀತ, ನನಗೆಲ್ಲಿಯ ರೋಗ ಶೋಕ ಮುಪ್ಪು ಮೃತ್ಯು ಅಂತನ್ನುವ ಬೋಧೆ ಕಲಿಯುಗದಲ್ಲಿ ಉಂಟಾಗುವುದು ಬಹಳ ಕಠಿಣ. ವಿಚಾರ ಎಷ್ಟೇ ಮಾಡು, ದೇಹಾತ್ಮ ಬುದ್ಧಿ ಯಾವುದೋ ಮೂಲೆಯಿಂದ ನುಸುಳಿಕೊಂಡು ಒಳಕ್ಕೆ ನುಗ್ಗಿ ಬಿಡ್ತದೆ. ಅಶ್ವತ್ಥ ವೃಕ್ಷವನ್ನ ಇಂದು ನೆಲಮಟ್ಟದವರೆಗೂ ಕತ್ತರಿಸಿ ಹಾಕಿ ಅದು ಇನ್ನೇನು ಸತ್ತೆ ಹೋಯಿತು ಅಂತ ಭಾವಿಸಿ ಮಾರನೇ ದಿನ ಹೋಗಿ ನೋಡಿದ್ರೆ ಆಗಲೇ ಅದು ಚಿಗುರಿ ಬಿಟ್ಟಿರುತ್ತದೆ. ದೇಹಾಭಿಮಾನ ಹೋಗೋದಿಲ್ಲ, ಗೊತ್ತಾಯ್ತೇ. ಆದ್ರಿಂದ ಭಕ್ತಿಯೋಗವೇ ಈ ಯುಗಕ್ಕೆ ಒಳ್ಳೆಯದು, ಇದು ಬಹಳ ಸುಲಭವಾದದ್ದು ಅಂತ ಶ್ರೀರಾಮಕೃಷ್ಣರು ಆ ಅಶ್ವತ್ಥ ಮರದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಅದರ ಕೊಂಬೆಯಿಂದ ಇವತ್ತು ಕತ್ತರಿಸಿ ಹಾಕಿದ್ರೆ ಮರದಿಸುವೆ ಸಿಗುತ್ತದೆ ಹೇಗೆ ಹೇಗೋ ಅದೇ ರೀತಿಯಲ್ಲಿ ನಾವು ಅಹಂಕಾರವನ್ನು ಇವತ್ತು ಹೇಗೋ ಕಷ್ಟಪಟ್ಟು ಹೋಗಲಾಡಿಸಿಕೊಂಡಿದ್ದೆ ಆದ್ರೆ ಮರುದಿನ ಮತ್ತೆ ಅದು ಹೋಲಿಯ ಪಿಶಾಚಿ ಕೇಳಿದ್ರೆ ಬಂದೇ ಗವಾಕ್ಷಿಯೊಳಗೆ ಅಂತ ಕೂತ್ಕೊಂಡಿರ್ತದೆ ಅಂತಲೂ ಮಾತನ್ನು ಹೇಳ್ತಾರೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಸಕ್ಕರೆಯಾಗಲು ಇಚ್ಛೆ ಇಲ್ಲ, ಸಕ್ಕರೆ ತಿನ್ನಲು ಇಚ್ಛೆ, ನನಗೆ ಎಂದಿಗೂ ಇಚ್ಛೆಯಾಗುವುದಿಲ್ಲ. ನಾನು ಬ್ರಹ್ಮ ಅಂತ ಹೇಳುವುದಕ್ಕೆ ನಾನು ಹೇಳ್ತೇನೆ, ನೀನು ಭಗವಂತ, ನಾನು ನಿನ್ನ ದಾಸ ಅಂತ. 5ನೇ ಮತ್ತು 6ನೇ ಭೂಮಿಕೆಗಳಲ್ಲಿ ಮಧ್ಯ ಮನಸ್ಸಿನ ದೋಣಿ ಜೂಜು ನಡೆಸುವುದು, ದೋಣಿ ಜೂಜು ನಡೆಸುವುದು ಬಹಳ ಒಳ್ಳೆಯದು. 6ನೇ ಭೂಮಿಕೆಯನ್ನು ದಾಟಿ 7ನೇ ಭೂಮಿಕೆಯಲ್ಲಿ ಹೆಚ್ಚು ಹೊತ್ತು ಇರೋದಕ್ಕೆ ನನಗೆ ಇಚ್ಛೆ ಇಲ್ಲ. ನನಗೆ ಆತನ ನಾಮಗಳು ಕೀರ್ತನೆ ಮಾಡಿಕೊಂಡಿರಬೇಕು ಅಂತನ್ನುವ ಇಚ್ಛೆ. ಸೇವೆಯ ಸೇವಕ ಭಾವ ಬಹಳ ಒಳ್ಳೆಯದು. ಮತ್ತು ನೋಡು, ಅಲೆ ಗಂಗೆಯದು ಅಂತ ಜನ ಹೇಳ್ತಾರೆಯೇ ಹೊರತು ಗಂಗೆ ಅಲೆಯದ್ದು ಅಂತ ಯಾರು ಹೇಳೋದಿಲ್ಲ. ನಾನೇ ಅವನು ಅಂತನ್ನುವ ಭಾವ ಒಳ್ಳೆದಲ್ಲ. ದೇಹಾತ್ಮ ಬುದ್ಧಿ ಇನ್ನೂ ಇರುವಾಗಲೇ ಮನುಷ್ಯ ಹೀಗೆ ಭಾವಿಸಿದ್ರೆ ಆತನಿಗೆ ವಿಶೇಷ ಹಾನಿ ಬಂದೊದಗುತ್ತದೆ. ಆತ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲಾರದೆ ಕ್ರಮೇಣ ಅಧಃಪತನಕ್ಕೆ ಇಳಿದು ಬಿಡುತ್ತಾನೆ. ಪರರನ್ನೂ ಮೋಸಗೊಳಿಸುತ್ತಾನೆ, ತಾನೂ ಮೋಸ ಹೋಗ್ತಾನೆ. ಆತನಿಗೆ ತನ್ನ ಮಾನಸಿಕ ಅವಸ್ಥೆ ಏನು ಅಂತನ್ನೋದನ್ನ ಅರಿತುಕೊಳ್ಳೋದಿಕ್ಕೆ ಆಗೋದಿಲ್ಲ. ಎಂತೆಂಥ ಮಾತುಗಳನ್ನೆಲ್ಲ ಹೇಳಿಬಿಟ್ರು ಈಗ. ಆರನೇ ಭೂಮಿಕೆ, ಐದನೇ ಭೂಮಿಕೆ. ಆರನೇ ಭೂಮಿಕೆ ಅಂತ ಹೇಳಿದ್ರೆ ಆಜ್ಞಾ ಚಕ್ರ, ಐದನೇ ಭೂಮಿಕೆ ಅಂತಂದ್ರೆ ವಿಶುದ್ಧ ಚಕ್ರ. ಕಂಠದಲ್ಲಿ ಕಂಠ ಮತ್ತು ಆ ಭೂಮಧ್ಯೆ ಇರತಕ್ಕಂತಹ ಎರಡು ಚಕ್ರಗಳಲ್ಲಿ ವಿಹರಿಸ್ತಾ ಇರತಕ್ಕಂತಹದ್ದು ಬಹಳ ಆನಂದದಾಯಕವಾದಂತಹದ್ದು. ಅಲ್ಲಿ ನನಗಿರೋದಕ್ಕಿಷ್ಟ ಆ ಸಪ್ತಮ ಭೂಮಿಕೆಯಾದಂತಹ ಸಹಸ್ರಾರಕ್ಕೆ ಹೋಗೋದಕ್ಕೆ ನನಗೆ ಇಷ್ಟವಿಲ್ಲ ಅಂತಲೂ ಮಾತನ್ನ ಹೇಳ್ತಾರೆ. ಆ ಒಂದು ಸೋಹಂ ಸೋಹಂ ಅಂತ ಹೇಳ್ತಕ್ಕಂಥ ಭಾವನೆ, ನಾನೇ ಪರಬ್ರಹ್ಮ ಅಂತ ಹೇಳ್ತಕ್ಕಂಥ ಭಾವನೆ ಒಳ್ಳೆಯದಲ್ಲ. ರಥಕೇತ್ರಿ ನಿಜವಾಗಿ ಅದಾಗಿರುವುದಿಲ್ಲ. ರಥಕೇತ್ರಿ ಶರೀರ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇರ್ತದೆ. ಶರೀರದ ಬೇಡಿಕೆಗಳು ಅಂತ ಹೇಳ್ತಕ್ಕಂಥವುಗಳು ಪೀಡಿಸ್ತಾ ಇರುತ್ತವೆ. ಹೀಗೆ ಇದ್ಕೊಂಡು ಕೂಡ ಅವನು ಬಾಯಲ್ಲಿ ಆ ರೀತಿಯಲ್ಲಿ ಹೇಳಿ ಕೃತಿಯಲ್ಲಿ ಈ ರೀತಿ ಇತ್ತು ಅಂತ ಹೇಳಿದ್ರೆ ಮಿಥ್ಯಾಚಾರ ಮಾಡಿದಂತೆ ಆಗ್ತದೆ. ಜಗತ್ತು ಮಿಥ್ಯ ಆಗುವುದರ ಬದಲಿಗೆ ಅವನ ಸಾಧನೆಯೇ ಮಿಥ್ಯ ಆಗಿಬಿಡ್ತದೆ. ಇಂತಹ ಸಂದರ್ಭದಲ್ಲಿ ಅವನು ಅಧೋಗತಿ ಹೋಗುತ್ತಾರೆ. ಅವನನ್ನ ಅನುಸರಿಸಿಕೊಂಡಿರ್ತಕ್ಕಂಥವರು ಕೂಡ ಅಧೋಗತಿ ಹೋಗುವಂತೆ ಆಗ್ತದೆ. ಅವನು ತನಗೂ ಮೋಸ, ಪರದಿಗೂ ಮೋಸ ಅಂತ ಹೇಳ್ತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮ. ಬಳಿಕ ಮುಂದೆ ಹೇಳ್ತಾರೆ, ಆದ್ರೆ ಕಾಟಾಚಾರದ ಭಕ್ತಿಯಿಂದ ಭಗವಂತನನ್ನು ಪಡೆಯುವುದಕ್ಕಾಗೋದಿಲ್ಲ. ನೋಡಿ ಈ ಮಾತನ್ನ ನಾವು ಗಮನಿಸಬೇಕಾದಂತ, ಕಾಟಾಚಾರದ ಭಕ್ತಿ, ಕಾಟಾಚಾರದ ಭಕ್ತಿಯಲ್ಲಿದೆ. ನಡಗಣ ಗಂಟೆ ಭಾಷೆ ಬಡಬಡ ಮಂತ್ರವನ್ನು ಹೇಳಿ ಅದೇನು ಪೂಜೆ ಅಂತ ಮಾಡಿ ಮುಗಿಸಿ ಬಂದಿರ್ತಕ್ಕಂಥ ಅದೇ ಭಕ್ತಿ, ಕಾಟಾಚಾರದ ಭಕ್ತಿ ಅಂತ ಹೇಳಿದ್ರೆ. ಪ್ರೇಮಾಭಕ್ತಿ ಇಲ್ಲದೆ ಹೋದ್ರೆ ಆತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಪ್ರೇಮಾಭಕ್ತಿಗೆ ಇನ್ನೊಂದು ಹೆಸರು ರಾಗಾಭಕ್ತಿ ಅಂತ. ಪ್ರೀತಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಹೊಸ ಮಾತನ್ನು ಶ್ರೀರಾಮಕೃತ ಹೇಳ್ಕೊಡ್ತಾ ಇದ್ದಾರೆ. ನಮಗೆ ಇಂದ್ರಿಯ ವಿಷಯದಲ್ಲಿ ಪ್ರೀತಿ ಇದೆ, ನಮಗೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಪ್ರೀತಿ ಇದೆ. ಅದೆಲ್ಲ ಬೇಕು ಬೇಕು ಬೇಕು ಹೇಗಾದರೂ ಮಾಡಿ ನಮ್ಮ ಬಳಿ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡ್ತಾ ಇರ್ತೀವಿ. ಸಿಕ್ಕುವರೆಗೆ ನಮ್ಮ ತೃಪ್ತಿ ಇಲ್ಲ, ಆದರೆ ದೇವರು ಸಿಕ್ಕುವರೆಗೆ ನಮ್ಮ ತೃಪ್ತಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಸ್ಥಿತಿ ನಮಗೇನಾದ್ರೂ ಬಂದಿರ್ತೇವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಜಪಾನಿಗಳ ಮನೆಯಲ್ಲಿ ಅವರ ಮಿನಿಸ್ಟರ್ಸ್ ರೂಮ್ ಅದನ್ನು ಬಹಳ ಚೆನ್ನಾಗಿ ಅಲಂಕರಿಸಿಕೊಂಡಿರ್ತಾರಂತೆ. ಬಗೆ ಬಗೆಯ ಶೋಕೇಸ್, ಅದರಲ್ಲಿ ಬಗೆ ಬಗೆಯ ಆಕರ್ಷಕ ವಸ್ತುಗಳನ್ನೆಲ್ಲ ಬೇರೆ ಬೇರೆ ಮೂಲೆಗಳಲ್ಲಿ ಅಲಂಕೃತವಾಗಿ ಜೋಡಿಸಿ ಇಟ್ಟಿರ್ತಾರಂತೆ. ಆ ಎಲ್ಲ ವಸ್ತುಗಳು ಅವ್ರಿಗೆ ಬೇಕು, ಅವರಿಗೂ ದೇವರು ಕೂಡ ಬೇಕು. ಆದ್ರಿಂದ ಆ ಅಲಂಕಾರಿಕ ವಸ್ತುಗಳ ಜೊತೆಯಲ್ಲಿ ಒಂದು ದೇವರ ಬೊಂಬೆಯನ್ನು ಕೂಡ ಇಟ್ಟಿರ್ತಾರೆ. ದೇವರು ಎಷ್ಟು ಮಟ್ಟಿಗೆ ಬೇಕು ಅಂತ ಹೇಳಿದ್ರೆ ಬಾಕಿ ಉಳಿದಂತಹ ಆ ಆಕರ್ಷಕ ವಸ್ತುಗಳೆಲ್ಲ ಏನೇನು ಇದೆಯೋ ಅವುಗಳೆಲ್ಲ ಬೇಕು, ಅದ್ರ ಜೊತೆಗೆ ದೇವರು ಕೂಡ ಇರಲಿ. ಒಂದು ಈ ರೀತಿಯಲ್ಲಿ ನಾವು ದೇವರು ಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ಅದು ದೇವರಿಗೆ ಅಷ್ಟು ಇಷ್ಟ ಆಗುವುದಿಲ್ಲ. ಹೇ ಭಗವಂತ, ಈ ಲೌಕಿಕವಾದಂತಹ ವಿಚಾರ ಎಲ್ಲ ಇದ್ರೆ ಇತ್ತು, ಇಲ್ಲದ್ರೆ ಇಲ್ಲ. ಇವುಗಳನ್ನೆಲ್ಲ ನಾನು ವಿಶೇಷವಾಗಿ ಮನಸ್ಸಿಗೆ ಹಚ್ಚಿಕೊಳ್ತಕ್ಕಂಥವನಲ್ಲ. ಇದೆಲ್ಲ ನಿನ್ನ ಪ್ರಸಾದ ರೂಪವಾಗಿ ಇದ್ರೆ ಇತ್ತು, ಇಲ್ಲದ್ರಿಲ್ಲ. ನನಗೆ ಬೇಕಾದ ನೀನು ಮಾತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಹೃತ್ಪೂರ್ವಕವಾಗಿ ಹೇಳ್ತಾ ಇರಬೇಕು. ನಾನೇನೇ ಕೆಲಸ ಕಾರ್ಯ ಮಾಡಿ ಅದು ನಿನ್ನ ಪೂಜೆ, ನಾನು ಊಟ ಮಾಡಿದ್ರು ಕೂಡ ಅದು ನಿನಗೆ ಅರ್ಪಣೆ, ನಾನೇನು ಮಾಡಿದ್ರು ಕೂಡ ಅದು ನಿನಗೆ ಅರ್ಪಣೆ. ಯಾಕೆಂದ್ರೆ ನಿನಗೆ ನೀನೇ ನನಗೆ ಬೇಕಾಗ್ತದೆ. ಯಾಕೆ ತಿಳಿದ್ರೆ ಈ ಶರೀರದಲ್ಲಿ ಈ ಒಂದು ಭೂಮಿಯಲ್ಲಿ ನಾನು ಎಷ್ಟು ದಿನದವರೆಗೆ ಇರುವುದು ಸಾಧ್ಯ? ಒಂದಲ್ಲ ಒಂದು ದಿವಸ ಈ ಶರೀರವನ್ನ ವಾದರೆ ಬಿಟ್ಟು ನಾವು ಹತ್ತು ಕಡೆ ಹೋಗ್ಲೇಬೇಕು. ಹತ್ತು ಕಡೆ ಹೋದಾಗ ನಮಗೆ ಆ ಗತಿ ಅಲ್ಲಿ ನೀನೇ ಇರ್ತಕ್ಕಂಥ. ಆದ್ರಿಂದ ಇಲ್ಲಿಯೂ ನೀನೇ ಬೇಕು, ನನಗೆ ಅಲ್ಲಿಗೂ ನೀನೇ ಬೇಕು, ಅದರಿಂದ ನೀನೇ ಬೇಕು ಅಂತ ಹೇಳ್ತಕ್ಕಂಥ ಈ ಒಂದು ಪ್ರಾಮಾಣಿಕವಾದಂತಹ ವಿಶ್ವಾಸವನ್ನು ನಾವು ಅವನಲ್ಲಿ ಬೆಳೆಸ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಪ್ರೀತಿ ಅನ್ನೋದನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರು. ಈ ಪ್ರೀತಿಯ ರೀತಿಯನ್ನು ನಾವು ಸ್ವಲ್ಪ ಕಂಡುಕೊಳ್ಬೇಕು. ಯಾರ್ಯಾರನ್ನು ನಾವು ಪ್ರೀತಿಸ್ತಾ ಇದ್ದೇವೆ, ನಮ್ಮ ಸುತ್ತಮುತ್ತಲ ವ್ಯಕ್ತಿಗಳ ಬಗ್ಗೆ ಯಾರಿಗೆ ಯಾರೊಂದಿಗೆ ನಮ್ಮ ಪ್ರೀತಿ ಅಂತ ಹೇಳ್ತಕ್ಕಂಥ ಅದು ಪ್ರಾಮಾಣಿಕವಾಗಿರುತ್ತೆ. ಅವನಿಗೇನಾದ್ರೂ ಒಂದು ಮುಳ್ಳು ಚುಚ್ಚಿದ್ರೆ ನಮಗೇ ಚುಚ್ಚಿದಷ್ಟು ನೋವಾಗುತ್ತದೆಯೇ? ಆಗ ನಾವು ಅವನನ್ನ ಬಹಳ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೇವೆ ಅಂತ ಅರ್ಥ. ಅವನ ಕಣ್ಣಲ್ಲಿ ನೀರು ಬಂದು ತಕ್ಷಣ ನಮ್ಮ ಕಣ್ಣಲ್ಲೂ ನೀರು ಬಂತೆ, ಹಾಗಾದ್ರೆ ಖಂಡಿತವಾಗಿ ನಾವು ಅವನನ್ನು ಅಷ್ಟು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೇವೆ ಅಂತ ಅರ್ಥ. ಆ ಬಗೆಯಿಂದ ಪ್ರೀತಿಸುವವರು ಯಾರಿದ್ದಾರೆ ಈ ಜಗತ್ತಲ್ಲಿ? ಆ ಬಗೆಯಿಂದ ಪ್ರೀತಿಸಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಅದೇ ಪ್ರೀತಿಯನ್ನ ಒಂದಾನೊಂದು ದಿನ ಇತ್ತ ಕಡೆ ತಿರುಗಿಸಿದಾಗ, ಭಗವಂತನ ಕಡೆಗೆ ತಿರುಗಿಸಿದಾಗ, ಆ ಪ್ರೀತಿಯ ರಭಸದಿಂದ ನಾವು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು. ಶ್ರೀರಾಮಕೃಷ್ಣ ಇನ್ನೊಂದು ಮಾತ್ರ ಹೇಳ್ತಾರೆ, ತಾಯಿಗೆ ಮಗುವಿನಲ್ಲಿರುವಂತಹ ಪ್ರೀತಿ, ಲೋಭಿಗೆ ಹಣದ ಮೇಲಿರುವಂತಹ ಪ್ರೀತಿ, ಪ್ರೇಯಸಿಗೆ ಪ್ರಿಯನ ಮೇಲಿರ್ತಕ್ಕಂತಹ ಅಥವಾ ಪ್ರಿಯನಿಗೆ ಪ್ರೇಯಸಿಯ ಮೇಲಿರ್ತಕ್ಕಂತಹ ಪ್ರೀತಿ, ಈ ಮೂರು ಪ್ರೀತಿಯನ್ನು ಕೂಡ ಒಟ್ಟಿಗೆ ಸೇರಿಸಿ ಭಗವಂತನ ಕಡೆಗೆ ಹರಿಸಿದಾದ್ರೆ ತಕ್ಷಣ ಭಗವಂತ ಸಿಗ್ತಾನೆ ಅಂತ. ಲೋಭಿ ಹಣವನ್ನೇ ಹೆಚ್ಚಿನ ಮಟ್ಟಿಗೆ ಪ್ರೀತಿಸ್ತಾನೆ ಅಂತ ಹೇಳ್ತಕ್ಕಂಥದ್ದು ನಿಮ್ಗೆ ಯಾಕೆ ಗೊತ್ತಾಗುತ್ತೆ? ಇಲ್ಲಿಗೆ ಬಂದಿರುವ ಯಾರು ಕೂಡ ಲೋಭಿಗಳಲ್ಲ, ಲೋಭಿಗಳೆಲ್ಲ ಇಲ್ಲಿ ಬರೋದು ಸಾಧ್ಯವೇ? ಹಾಗಾದ್ರೆ ಆ ಲೋಭಿಗಳಿಗೆ ಹಣದ ಮೇಲೆ ಪ್ರೀತಿ ಹೇಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ಕಾಣದೆ. ಹೇಗಾದ್ರೂ ಮಾಡಿ ಮಕ್ಕಳು ಯಾವುದೋ ಒಂದು ಬೀದಿ ಇರೋದು ಲೋಭಿ ಅಂದ್ರೆ ಅವನನ್ನು ಹೋಗಿ ಮಾತನಾಡಿಸ್ಬೇಕು, ಏನ್ ಕೊಡೋದು ಬೇಡ, ಅವನು ಕೊಡೋದು ಇಲ್ಲ. ಆದ್ರೆ ಅವನು ಆ ಹಣದ ಮೇಲೆ ಎಷ್ಟು ಪ್ರೀತಿ ಇದೆ ಒಂದ್ ಸ್ವಲ್ಪ ನೋಡಿ ಸಾವುಕಾರೆ, ಒಂದು 100 ರೂಪಾಯಿ ಬೇಕಾಗಿತ್ತು ಅಂತ ಕೇಳಿ ಅವ್ರು ಯಾವ ರೀತಿಯಲ್ಲಿ ಮಾತನಾಡ್ತಾರೆ, ಯಾವ ರೀತಿಯಲ್ಲಿ ನಿಮ್ಮನ್ನ ನಿವಾರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನ್ನೋದ್ರ ಮೂಲಕ ಎಲ್ಲ ಅವನ ಲೋಭವನ್ನು ನಾವು ಕಾಣಬಹುದಾಗುತ್ತೆ. ಹಾಗೆ ಒಬ್ಬ ಪ್ರಿಯ ಕರ ಅವನು ತನ್ನ ಪ್ರೇಯಸಿಯನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾನೆ. ಒಮ್ಮೆ ಕಲ್ಕತ್ತದಲ್ಲಿ ಇತರೆ ಜಾತಿ ಕೂಲಿ ಜಾತಿಯಲ್ಲಿ ಒಬ್ಬ ಮನುಷ್ಯ ಒಬ್ಬ ಯುವತಿಯನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡು ಅವಳು ಕಾಯಿಲೆಗೆ ಗುರಿಯಾದಾಗ ಈತ ಅವಳನ್ನ ಬಿಟ್ಟು ಹೋಗ್ತೇನೆ, ಅವಳ ಚಾಕರಿಯನ್ನು ಮಾಡ್ತಾನೆ, ಎಲ್ಲ ಬಗೆಯ ಚಾಕರಿಯನ್ನು ಮಾಡಿ ಸೇವೆ ಮಾಡ್ತಾನೆ, ಶುಶ್ರೂಷೆ ಮಾಡ್ತಾನೆ. ಶ್ರೀಮಾತೆ ಶಾರದಾ ದೇವಿಯವರು ಅದನ್ನು ಗಮನಿಸ್ತಾರೆ. ಅವರ ವಿವಾಹ ಹೇಳ್ತಕ್ಕಂಥದ್ದು ಪ್ರೇಮ ವಿವಾಹ, ಅದೇನು ಸಹಜವಾದ ವಿವಾಹ ಅಲ್ಲ. ಆ ಬಗೆಯ ಒಂದು ಜೀವನ ಅವರದ್ದು. ಆದರೂ ಕೂಡ ಶ್ರೀಮಾತೆ ಶಾರದಾ ದೇವಿಯವರು ಅವನು ಅವಳ ಸೇವೆಯನ್ನು ಮಾಡೋದನ್ನು ಕಂಡು ಹೆಣ್ಣಿನ ಗುಲಾಮ ಅಂತ ಈ ರೀತಿ ಹೇಳಿಲ್ಲ ಅವರು, ಹೆಂಡತಿ ಗುಲಾಮ ಅಂತ ಈ ರೀತಿ ಹೇಳಿಲ್ಲ ಅವರು. ಹೇಳ್ತಾರೆ ಆಹಾ, ಎಷ್ಟೊಂದು ಒಳ್ಳೆಯ ಪ್ರೀತಿಯನ್ನು ಇಟ್ಟಿದ್ದಾನೆ, ಪ್ರೀತಿಸಿದ್ರೆ ಹಾಗೆ ಪ್ರೀತಿಸಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಪ್ರಾಮಾಣಿಕವಾದಂತಹ ಪ್ರೀತಿ ಅಂದ್ರೆ ಅದೇ ಪ್ರಾಣ ಕೊಟ್ರೆ ಒಂದು ಪ್ರಾಮಾಣಿಕ ಪ್ರೀತಿ. ಅಂತಹ ಪ್ರೀತಿಯನ್ನ ಕೊಟ್ಟಾಗ ನಮ್ಮ ಹೃದಯ ಸಲ್ಲಿಸತಕ್ಕಂಥ ಅದು ವಿಕಾಸವಾಗ್ತದೆ. ಆ ವಿಕಾಸದಲ್ಲಿಯೇ ಪರಮಾತ್ಮನ ಆವಿರ್ಭಾವ ಆಗ್ತಕ್ಕಂಥದ್ದು. ಸಂಕುಚಿತತೆಯೇ ಮರಣ, ವಿಕಾಸವೇ ಜೀವನ ಅಂತ ಶ್ರೀ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್, ಕಾಂಟ್ರಾಕ್ಷನ್ ಇಸ್ ಡೆತ್. ಆದ್ರಿಂದ ನಮ್ಮ ಮಾನುಷ ಪ್ರೀತಿಯನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಳ್ತಕ್ಕಂಥ ಅದನ್ನು ಕೂಡ ನಾವು ಕರಿಬೇಕು. ಯಾತಕ್ಕೆ ನಾಳೆ ದಿನ ಅದನ್ನ ಭಗವಂತನ ಕಡೆಗೆ ಹರಿಸಿದಾಗ ಅಲ್ಲಿ ಒಂದು ನಿಜವಾದ ಪ್ರೀತಿಯ ಸಂಬಂಧ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ನಿಜವಾದ ಪ್ರೀತಿಯಿಂದ ನಾವು ಭಗವಂತನನ್ನ ಪೂಜಿಸೋದಕ್ಕೆ ಅರ್ಚಿಸೋದಕ್ಕೆ ಸಾಧ್ಯವಾಗ್ತದೆ. ಅಂತ ಒಂದು ರಾಗಭಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ರಾಗಭಕ್ತಿ ಇದು ದಕ್ಷಿಣ ಭಾರತೀಯರಿಗೆ ಅಪೂರ್ವವಾದಂತಹ ಒಂದು ಶಬ್ದ, ರಾಗಭಕ್ತಿ ಪ್ರೇಮಭಕ್ತಿ ಅಂತ. ರಾಗ, ರಾಗ ಅಂದ್ರೆ ಆಸಕ್ತಿ, ವಿರಾಗ ಅಂತಂದ್ರೆ ವಿರಕ್ತಿ, ಅನುರಾಗ ಅಂದ್ರೆ ಆಸಕ್ತಿ, ಆಸಕ್ತಿ ಅಂದ್ರೆ ಅಂಟ್ಕೊಳ್ಳೋದು ಭಗವಂತನಿಗೆ ಅಷ್ಟರ ಮಟ್ಟಿಗೆ ಅಂಟ್ಕೊಳ್ಬೇಕು. ತಾಯಿ ತನ್ನ ಮಗುವಿಗೆ ಯಾವ ರೀತಿಯಲ್ಲಿ ಅಂಟ್ಕೊಂಡಿರ್ತಾರೋ, ಪ್ರಿಯಕರ ಪ್ರಿಯತಿಗೆ ಹೇಗೆ ಅಂಟ್ಕೊಂಡಿರ್ತಾರೋ, ಲೋಭಿ ಹೇಗೆ ಹಣಕ್ಕೆ ಅಂಟುಕೊಂಡಿರ್ತಾನೋ ಆ ಬಗೆಯಿಂದ ಅಂಟ್ಕೊಳ್ಬೇಕು. ಆ ಬಗೆಯ ರಾಗಭಕ್ತಿಯಿಂದ ನಾವು ಭಗವಂತನನ್ನ ಪ್ರೀತಿಸಿದ್ದೆ ಆದ್ರೆ ಅವರ ಸಾಕ್ಷಾತ್ಕಾರ ಸುಲಭ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಅನುರಾಗ ಇಲ್ಲದೆ ಭಗವಂತನ ಸಾಕ್ಷಾತ್ಕಾರ ದೊರೆಯದು. ಭಗವಂತನೊಂದಿಗೆ ಅನುರಾಗ ಪ್ರಾರಂಭ ಆಗ್ಬೇಕು. ಅನುರಾಗ ಅಂತ ಹೇಳ್ತಕ್ಕಂತಹ ಶಬ್ದ ನಮ್ಮಲ್ಲಿ ಪ್ರೇಮ ವ್ಯವಹಾರದಲ್ಲಿ ಮಾತ್ರ ಕಂಡು ಬರ್ತದೆ. ಭಗವಂತನೊಂದಿಗೆ ಕೂಡ ಅನುರಾಗವನ್ನು ಬೆಳೆಸ್ಕೊಳ್ಬಹುದು ಅಂತ ಹೇಳ್ತಕ್ಕಂತಹ ಪ್ರಜ್ಞೆ ನಮ್ಗೆ ಇನ್ನೂ ಬಂದಿಲ್ಲ. ಅದನ್ನು ನಾವು ಇಲ್ಲಿ ಶ್ರೀರಾಮಕೃಷ್ಣ ಕೇಳ್ತಾ ಇದ್ದೀವಿ. ಬಳಿಕ ಇದನ್ನು ಮಾತ್ರ ಹೇಳ್ತಾರೆ, ಇನ್ನೊಂದು ವಿಧದ ಭಕ್ತಿ ಇದೆ, ಅದರ ಹೆಸರು ವೈಧಿ ಭಕ್ತಿ ಅಂತ. ಅದರ ಪ್ರಕಾರ ಕೆಲವು ನಿರ್ದಿಷ್ಟ ಸಲ ಜಪ ಮಾಡಬೇಕು, ಉಪವಾಸವಿರಬೇಕು, ತೀರ್ಥಯಾತ್ರೆಗೆ ಹೋಗ್ಬೇಕು, ನಿರ್ದಿಷ್ಟ ಉಪಚಾರಗಳಿಂದ ಪೂಜೆ ಮಾಡಬೇಕು, ಷೋಡಶೋಪಚಾರ ಪೂಜೆ ಇತ್ಯಾದಿ ಮಾಡಬೇಕು, ನಿಯಮಿತ ಬಲಿದಾನ ಕೊಡಬೇಕು ಇತ್ಯಾದಿ. ಇವೆಲ್ಲವನ್ನೂ ಬಹಳವಾಗಿ ಮಾಡ್ತಾ ಮಾಡ್ತಾ ಬಂದ್ರೆ ಕ್ರಮೇಣ ರಾಗಭಕ್ತಿ ಉಂಟಾಗ್ತದೆ. ಈ ರಾಗಭಕ್ತಿ ಉಂಟಾಗದ ಹೊತ್ತು ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ. ಆಮೇಲೆ ಪ್ರೀತಿ ಉಂಟಾಗಬೇಕು, ಆತನ ಮೇಲೆ ಪ್ರೀತಿ ಉಂಟಾಗಬೇಕು. ಸಾಂಸಾರಿಕ ಬುದ್ಧಿ ಸಂಪೂರ್ಣವಾಗಿ ತೊಲಗಿ ಹೋಗಿ ನೂರಕ್ಕೆ ನೂರು ಭಾಗ ಮನಸ್ಸು ಆತನಲ್ಲಿ ನೆಲೆಸಬೇಕು. ಆದರೆ ಆಗ ಮಾತ್ರವೇ ಆತನ ಸಾಕ್ಷಾತ್ಕಾರ ದೊರೆಯುತ್ತದೆ. ಯೋಚನೆ ಮಾಡಿ, ನೂರಕ್ಕೆ ನೂರು ನಾವು ಭಗವಂತನ ಕಡೆಗೆ ಮನಸ್ಸು ಕೊಡ್ತು ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರನ್ನು ಮಾತಾಡಿಸೋದು ಸಮಯ ಇದೆ, ನಮ್ಮ ಬಂಧು ಬೆಳೆದವರನ್ನು ಮಾತಾಡೋ ಸಮಯ ಇದೆ, ಭಗವಂತನನ್ನು ಹೇಳಿಕೊಂಡಾಗ ಸಂಸಾರ ಆಗಿರತಕ್ಕಂಥದ್ದು ಕಳಚಿ ಹೋಗ್ತದೆ ಅಂತ. ಆದ್ರಿಂದ ಗೃಹಸ್ಥರಾದವರು ಒಂದೇ ಸತಿ ಭಗವಂತನನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ, ಯಾಕಂತಂದ್ರೆ ಸಂಸಾರ ಕಳಚಿ ಹೋಗ್ಬಿಡುತ್ತಲ್ಲ. ಆದ್ರಿಂದ ಹೇ ಭಗವಂತ, ಮೆಲ್ಲ ಮೆಲ್ಲನೆ ಬಾ, ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕಿಕೊಂಡು ಬಾ ಅಂತ. ಅವಸರವೇನು ಇಲ್ಲ, ಯಾಕಂದ್ರೆ ನಮ್ಮ ಮಕ್ಕಳು ಮರಿಗಳಿಗೆಲ್ಲ ಇನ್ನು ಮದುವೆ ಆಗುವ ಕೆಲಸ ಇದೆ, ಅದನ್ನೆಲ್ಲ ನೋಡ್ಕೊಳ್ಬೇಕಾಗಿದೆ. ನಾನು ಆ ಭಗವಂತನೇ ಅದನ್ನೆಲ್ಲ ಮಾಡಲ್ಲ, ನಿಮಿಷಾರ್ಧದಲ್ಲಿ ವ್ಯವಸ್ಥೆ ಮಾಡ್ತಾನೆ. ಯಾವ್ಯಾವ ಹುಡುಗಿಗೆ ಯಾವ್ಯಾವ ಬಂದು ಎಲ್ಲೆಲ್ಲಿ ಇದೆ ಅಂತ ಹೇಳ್ತಿರ್ತಾರೆ, ಅವನಿಗೆ ಚೆನ್ನಾಗಿ ಕೂತಿದೆ. ಆದ್ರೆ ಇವನು ತಿಳ್ಕೊಂಡಿರ್ತಾನೆ. ನಾನು ಅದ್ರ ವಿಚಾರ ಕೂಡ ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಅದನ್ನ ಆಮೇಲೆ ನೋಡೋಣ. ಅಂತೂ ನೂರಕ್ಕೆ ನೂರು ಭಾಗ ಮನಸ್ಸು ಆತನಲ್ಲಿ ನೆಲೆಸಬೇಕು, ಆಗ ಮಾತ್ರ ಸಾಕ್ಷಾತ್ಕಾರ ಅಂತ ಹೇಳಿ ಮುಂದುವರಿಸ್ತಾ ಹೇಳ್ತಾರೆ. ಆದ್ರೆ ಕೆಲವರಿಗೆ ರಾಗಭಕ್ತಿ ತಾನಾಗಿಯೇ ಉಂಟಾಗಿ ಬಿಡ್ತದೆ, ಅವರಲ್ಲಿ ಅದು ಸ್ವತಃ ಸಿದ್ಧವಾಗಿದೆ, ಬಾಲ್ಯಕಾಲದಿಂದಲೇ ಅದು ಅವರಲ್ಲಿ ಇದೆ. ಚಿಕ್ಕ ವಯಸ್ಸಿನಲ್ಲೇ ಅವರು ಭಗವಂತನಿಗಾಗಿ ಅಳುವುದಕ್ಕೆ ಆರಂಭಿಸ್ತಾರೆ. ಉದಾಹರಣೆಗೆ ಪ್ರಹ್ಲಾದ, ವೈದ್ಯ ಭಕ್ತಿ ಗಾಳಿ ಬೀಸಿಕೊಳ್ಳುವುದಕ್ಕೆ ಬೇಕಾಗುವ ಭೀಷಣಿಗೆ ಹಾಗೆ, ಗಾಳಿ ಬೀಸಿಕೊಳ್ಬೇಕಾದ್ರೆ ಭೀಷಣಿಗೆ ಬೇಕು. ಭಗವಂತನಲ್ಲಿ ಪ್ರೀತಿ ಉಂಟಾಗ್ತದೆ ಅಂತ ಜಪ ತಪ ಉಪವಾಸ ಇವುಗಳನ್ನೆಲ್ಲ ಜನ ಮಾಡ್ತಾರೆ. ಆದ್ರೆ ದಕ್ಷಿಣದ ಗಾಳಿ ತಾನಾಗಿಯೇ ಬೀಸಲಾರಂಭಿಸಿದ್ರೆ ಅವರು ಭೀಷಣಿಕೆಯನ್ನ ಒಂದು ಕಡೆ ಬಿಸಾಡಿ ಬಿಡ್ತಾರೆ. ಭಗವಂತನಲ್ಲಿ ಅನುರಾಗ ಪ್ರೇಮ ತಾನಾಗಿಯೇ ಉದಯವಾಯಿತು ಅಂದ್ರೆ ಜಪತಪಾದಿ ಕರ್ಮ ತಾನಾಗಿಯೇ ನಿಂತು ಹೋಗ್ತದೆ. ಭಗವತ್ ಪ್ರೇಮದಲ್ಲಿ ಮತ್ತರಾದ ನಂತರ ವೈಜೀ ಕರ್ಮವನ್ನ ಯಾತಾನೆ ಮಾಡ್ತಾರೆ. ಭಗವಂತನಲ್ಲಿ ಪ್ರೀತಿ ಉದಯವಾಗದವರೆಗೆ ಭಕ್ತಿ ಹಸಿಯದಾಗಿರುತ್ತದೆ. ಅದು ಉಂಟಾಗಿಬಿಡ್ತು ಅಂತಂದ್ರೆ, ಆ ಪ್ರೀತಿ ಉಂಟಾಗಿಬಿಡ್ತು ಅಂತಂದ್ರೆ ಭಕ್ತಿ ಪಕ್ವ ಭಕ್ತಿಯಾಗಿಬಿಡ್ತದೆ. ಯಾರ ಭಕ್ತಿ ಇನ್ನು ಹಸಿಯೋ ಆತ ಭಗವತ್ ಕಥಾ ಉಪದೇಶ ಇವನ್ನು ಗ್ರಹಿಸಲಾರ. ಆದ್ರೆ ಅದು ಪಕ್ವವಾಯಿತು ಅಂದ್ರೆ ಗ್ರಹಿಸಬಲ್ಲ. ಫೋಟೋಗ್ರಾಫರ್ನ ಗಾಜಿನ ಮೇಲೆ ಬೆಳ್ಳಿಯ ಉಪ್ಪನ್ನ ಸಿಲ್ವರ್ ನೈಟ್ರೇಟ್ ಸವರಿದ್ರೆ ಅದರ ಮೇಲೆ ಬಿದ್ದಂತಹ ಪ್ರತಿಬಿಂಬ ಹಾಗೆಯೇ ಉಳಿದುಕೊಳ್ಳುತ್ತದೆ. ಆದರೆ ಬರೀ ಗಾಜಿನ ಮೇಲೆ ಸಹಸ್ರಾರು ಪ್ರತಿಬಿಂಬ ಬೀಳಲಿ, ಅವೊಂದು ನಿಲ್ಲೋದಿಲ್ಲ. ಆ ವಸ್ತು ಸರಿದು ಹೋಯಿತು ಅಂದ್ರೆ ಅದು ಆ ಗಾಜು ಎಂದಿನಂತೆ ಇದ್ದಿರುತ್ತದೆ. ಭಗವಂತನಲ್ಲಿ ಪ್ರೀತಿ ಇಲ್ಲದೆ ಇದ್ರೆ ಉಪದೇಶವನ್ನು ಗ್ರಹಿಸುವುದಕ್ಕಾಗುವುದಿಲ್ಲ. ಆಗ ವಿಜಯಕೃಷ್ಣ ಗೋಸ್ವಾಮಿ ಹೇಳ್ತಾರೆ, ಮಹಾಶಯರೇ, ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳೋದಕ್ಕೆ ಆತನ ದರ್ಶನ ಹೊಂದೋದಕ್ಕೆ ಕೇವಲ ಭಕ್ತಿಯೇ ಸಾಕೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು, ಭಕ್ತಿಯ ಮೂಲಕವೇ ಆತನ ದರ್ಶನ ಪಡೆಯಬಹುದು. ಆದ್ರೆ ಆತ ಅದು ಪಕ್ವ ಭಕ್ತಿ, ಪ್ರೇಮಾಭಕ್ತಿ, ರಾಗಭಕ್ತಿ ಆಗಿರಬೇಕು. ಆ ಭಕ್ತಿ ಉಂಟಾಯಿತು ಅಂದ್ರೆ ತಾಯಿ ಮಗುವನ್ನು ಪ್ರೀತಿಸುವಂತೆ, ಮಗು ತಾಯಿಯನ್ನು ಪ್ರೀತಿಸುವಂತೆ, ಸತಿ ಪತಿಯನ್ನು ಪ್ರೀತಿಸುವಂತೆ ಭಕ್ತ ಭಗವಂತನನ್ನ ಪ್ರೀತಿಸ್ತಾನೆ. ಈ ಪ್ರೀತಿ, ಈ ರಾಗಭಕ್ತಿ ಉಂಟಾಯಿತು ಅಂದ್ರೆ ಹೆಂಡತಿ, ಮಕ್ಕಳು, ಸ್ವಬಾಂಧವರು ಇವರ ಮೇಲೆ ಮನುಷ್ಯನಿಗಿರುವ ಮಾಯಾ ಪ್ರೇರಿತ ಆಕರ್ಷಣೆ ಇನ್ನಿರಲಾರದು. ಅವರ ಕಡೆಗೆ ಆತನಲ್ಲಿ ದಯೆ ಮಾತ್ರ ಉಳಿದಿರುತ್ತದೆ. ಈ ಜಗತ್ತು ವಿದೇಶವಾಗಿ ತೋರಿ ಬರುತ್ತದೆ. ಈ ಜಗತ್ತು ವಿದೇಶವಾಗಿ ತೋರಿ ಬರುತ್ತದೆ, ಕೇವಲ ಕರ್ಮಭೂಮಿಯಾಗಿ ಕಂಡು ಬರುತ್ತದೆ. ಇದು ಹಳ್ಳಿಯಲ್ಲಿ ಸ್ವಂತ ಮನೆ ಇದ್ದು ಕಲ್ಕತ್ತಕ್ಕೆ ಕೆಲಸಕ್ಕೆ ಬರುವ ಹಾಗೆ ಬಂದವರು ಕೆಲಸದ ಸಲುವಾಗಿ ಒಂದು ಬಾಡಿಗೆ ಮನೆ ಮಾಡಿಕೊಳ್ಬೇಕಾಗುತ್ತೆ. ಭಗವಂತನಲ್ಲಿ ಪ್ರೀತಿ ಉಂಟಾಯಿತು ಅಂದ್ರೆ ಸಂಸಾರ ಆಸಕ್ತಿ ವಿಷಯ ಬುದ್ಧಿ ಒಮ್ಮೆಗೆ ತೊಲಗಿ ಹೋಗುತ್ತದೆ ಅಂತನೋ ಮಾತನ್ನ ಶ್ರೀರಾಮಕೃಷ್ಣಜಿ ಹೇಳ್ತಾ ಇದ್ದಾರೆ. ಈ ಪ್ರಪಂಚ ನಮಗೆ ವಿದೇಶವಾಗಿ ಕಾಣುತ್ತದೆ ಅಂತ ಹೇಳಿದ್ರು. ಹಳ್ಳಿಯವರು ಪಟ್ಟಣಕ್ಕೆ ಕೆಲಸಕ್ಕೆ ಏನಾದರೂ ಬಂತು ಅಂತ ಹೇಳಿದ್ರೆ ವಾಪಸ್ ಹಳ್ಳಿಗೆ ತಿರುಗುವವರೆಗೆ ಪಟ್ಟಣದಲ್ಲಿ ಒಂದು ಕೋಣೆಯನ್ನು ಬಾಡಿಗೆ ತೆಗೆದುಕೊಂಡು ತಮ್ಮ ಕೆಲಸ ಮುಗಿದ ಮೇಲೆ ಹೇಗೆ ಮತ್ತೆ ಹಳ್ಳಿಗೆ ಹೋಗುತ್ತಾರೋ ಆ ರೀತಿಯಲ್ಲಿ ನಾವು ನಮ್ಮ ಊರಿಂದ ಬಂದಿದ್ದೇವೆ ಇಲ್ಲಿಗೆ. ಇಲ್ಲೇನೋ ಕೆಲಸ ಇದೆ ಅಂತ ಬಂದಿದ್ದೇವೆ. ಏನ್ ಕೆಲಸ ಇದೆ ನಮಗೆ? ಅದ್ರ ಏನು ಕೆಲಸ ಇರುತ್ತೆ? ಎಲ್ಲರೂ ಓಡಾಡ್ತಾ ಇದಾರಲ್ಲ, ಒಂದೇ ತವನೆ ಯಾರಿಗೂ ಪುರುಸತ್ತೇ ಇಲ್ಲ, ಓಡಾಡ್ತಾ ಇದ್ದಾರೆ. ಒಂದಲ್ಲ ಒಂದು ಕೆಲಸ ಇದೆ ಅವರಿಗೆ. ಅದೇನ್ ಕೆಲಸ ಮಾಡಿ ಮಾಡಿ ಮಾಡಿ ಕೊನೆಗೆ ಏನಾಯ್ತು ಆಲೋಚನೆ ಮಾಡಿ ನೋಡಿದ್ರೆ ಅದೇನ್ ಕೆಲಸ ಮಾಡಿದ್ರು? ಕೊನೆಗೂ ಏನು ಪ್ರಯೋಜನ ಬರದೆ ಇರತಕ್ಕಂಥ ಕೆಲಸವನ್ನು ಮಾಡಿರ್ತಾರೆ. ಆ ವಿಚಾರ ಬೇರೆ. ಆದ್ರೆ ಸತ್ಯಾಂಶ ಏನು ಅಂತ ಹೇಳಿದ್ರೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಪೋರ್ದ್ರ ದಾಸರು ಅದನ್ನು ಬಹಳ ಸ್ವಾರಸ್ಯವಾಗಿ ಹಾಡಿದ್ದಾರೆ. ಶ್ರೀರಾಮಕೃಷ್ಣ ಅದನ್ನು ಹೇಳ್ತಾರೆ, ಈ ಜಗತ್ತು ವಿದೇಶವಾಗಿ ತೋರಿ ಬರ್ತದೆ ಅಂತ. ನಮ್ಮ ದೇಶ ಅಲ್ಲ ಇದು, ನಮ್ಮ ಜಾಗ ಅಲ್ಲಿ. ಸುಮ್ಮನೆ ಇಲ್ಲಿ ಬಂದರು ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಭಕ್ತಿಯಲ್ಲಿ ನೀ ಭಜಿಸೆ ನಮ್ಮನು ತಮಾಷೆಗೋಸ್ಕರ ಬಂದಿರುತ್ತೆ ಅವರು, ಎಲ್ಲ ಬರೀ ತಮಾಷೆ. ಸಾಕ್ಷಿಯಾಗಿ ನೋಡಿದ್ರೆ ಎಲ್ಲ ತಮಾಷೆ. ಸಾಕ್ಷಿಯಾಗಿ ನೋಡುವಂತಹ ಶಕ್ತಿ ಯಾರಿಗಿದೆ? ಎಲ್ಲರೂ ಸ್ವತಃ ನಾಟಕ ಆಡ್ತಲೇ ಇದ್ದಾರೆ. ನೋಡುವವರು ಜ್ಞಾನಿಗಳು ಮಾತ್ರ ನೋಡುತ್ತೆ, ಬಾಕಿ ಉಳಿದವರೆಲ್ಲ ಒಂದಲ್ಲ ಒಂದು ಬಗೆಯ ಪಾತ್ರಧಾರಿಗಳೇ ಆಗಿದ್ದಾರೆ. ಆದ್ರಿಂದ ಅವಳು ನಗುವಿಗೆ ಗುರುವಿಯಾಗಿದ್ದಾರೆ. ಕೆಲವು ಹಾಸಿದ ಪಾತ್ರಗಳಿರುತ್ತೆ, ಅವರು ನೋಡ್ತಾ ಆಗ್ತಾರೆ. ಕೆಲವೆಲ್ಲ ಸೀತೆಯ ಪಾತ್ರ ವಹಿಸ್ತಾ ಇರ್ತಾರೆ. ಇನ್ನು ಕೆಲವರು ರಾವಣರಾಗೋದು, ಇನ್ನು ಕೆಲವರು ಕಂಸರಾಗುತ್ತೆ, ಕೆಲವರು ಕೌರವರಾಗೋದು. ಯಾರು ಜಾಣನು ಅವನು ಈ ಆಟದಿಂದ ಹೊರಗೆ ಬಂದು ನೋಡ್ತಾ ಇದ್ದ. ಹಾ, ಚೆನ್ನಾಗಿ ಬಹಳ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀವಿ. ಬ್ರಹ್ಮಸೂತ್ರ, ಬ್ರಹ್ಮಸೂತ್ರ ಅಂತ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ಪ್ರಸ್ಥಾನತ್ರಯ ಅಂತ ಹೇಳಿದ್ರು. ಆ ಬ್ರಹ್ಮಸೂತ್ರದಲ್ಲಿ ಒಂದು ವಾಕ್ಯವನ್ನು ಹಾಕಿದೆ, ಈ ಜಗತ್ತಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಕೇವಲ ಲೀಲಾ, ತಮಾಷೆ. ಹುಟ್ಟದ್ದು ಒಂದು ತಮಾಷೆ, ಸಾಯೋದು ಒಂದು ತಮಾಷೆ, ನಗೋದು ಒಂದು ತಮಾಷೆ, ಅಳೋದು ಒಂದು ತಮಾಷೆ. ಇಷ್ಟು ಚೆನ್ನಾಗಿ ಅರ್ಥ ಇದೆ. ಸಾಕ್ಷಿಯಾಗಿ ನೋಡಿದಾಗಿದ್ದಾರೆ ಎಷ್ಟೋ ಜನ. ಪಾಪ ಕೆಲವರು ಕೋಪಿಸ್ಕೊಳ್ತಾರೆ, ಮನೆಯಲ್ಲೆಲ್ಲ ಕೋಪಿಸ್ತು ಇರ್ತಾರೆ, ವಿಶ್ವಾಮಿತ್ರನ ಕಡೆಯವರು ಅಥವಾ ದೂರ್ವಾಸ ಕಡೆಯವರು. ಕೆಲವರು ಸ್ವಾಮೀಜಿ ಬಹಳ ಕೋಪಿಸ್ಕೊತಾರೆ, ನಮ್ಗೆ ಬಹಳ ಹೆದರಿಕೆ ಆಗುತ್ತೆ, ಏನ್ ಮಾಡುದು? ಅವರಿಗೆಲ್ಲ ನಾನು ಉಪಾಯ ಹೇಳುದು ಅಂತ ಹೇಳಿದ್ರೆ ಮನಸ್ಸು ಒಂದೇ ತಿಳ್ಕೊ, ಎಷ್ಟು ಚೆನ್ನಾಗಿ ಕೋಪ ಮಾಡ್ತಾ ಇದ್ದಾರೆ. ಆ ಮುಖಭಾವ ಎಲ್ಲ ಹೇಗಿದೆ, ಕಣ್ಣು ಹೇಗಿರುತ್ತೆ, ಹುಬ್ಬುಗಳೆಲ್ಲ ಹೇಗೆ ಎತ್ತರಗಳಾಗಿರುತ್ತವೆ, ತುಟಿಗಳೆಲ್ಲ ಹೇಗಿರುತ್ತವೆ, ಯೋಚನೆ ಮಾಡಿ. ಚೆನ್ನಾಗಿ ನಾಟಕ ಮಾಡ್ತಿರುವಾಗ ನೀನ್ ಹೇಗೆ ದುಃಖ ಪಡ್ತೀಯ, ಸಂತೋಷ ಪಡು, ಹಾಗಿಂತ ನೋಡ್ಬೇಡ. ಯಾಕೆ ಅವ್ರು ಮೊದಲೇ ಕೋಪದಲ್ಲಿದ್ದಾರೆ. ಮನ್ನ ಒಳಗಡೆ ತಿಳ್ಕೊಂಡಿರ್ಬೇಕಿದ್ದೀನಲ್ಲ, ಇದೆಲ್ಲ ಉಪಾಯ ರಹಸ್ಯಗಳು ಕೆಲವೆಲ್ಲ. ಅದನ್ನೊಂದು ಒಳಗಡೆ ಇಟ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಈ ಜಗತ್ತಲ್ಲಿ ನಾನು ಯಾರಿಗೆ ಹೆದರಬೇಕು, ಯಾತಕ್ಕೆ ಹೆದರಬೇಕು, ಯಾತಕ್ಕೆ ದುಃಖಿಸ್ಬೇಕು? ನಮ್ಮ ಬಾಳು ನಾವು ಆಗಬಾಗಿ ಬದುಕಿರುವಷ್ಟು ಕಾಲ ನಗ್ತಾ ನಗ್ತಾ ಸತ್ತ, ನಗ್ತಾ ನಗ್ತಾ ಶರೀರ ಬಿಟ್ಟ, ಏನು ತೊಂದರೆ ಇದೆ ಈ ಜಗತ್ತಲ್ಲಿ? ಏನು ತೊಂದರೆ ಇಲ್ಲ. ಆದರೆ ನೋಡ್ತಕ್ಕಂಥ ದೃಷ್ಟಿಯನ್ನು ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಹಿಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿಃ. ಓಂ ತತ್ಸತ್.